ರೇವಣ ಸಿದ್ದಪ್ಪ ಬಾಡ ಅವರು. ಸರ್ ನಮಸ್ಕಾರ. ನಮಸ್ಕಾರ ಸರ್. ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಥ್ಯಾಂಕ್ ಯು ಸರ್. ಸರ್, ಈಗ ನಿಮ್ಮ ಸಂಘ ಅಂದ್ರೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ರಟ್ಕಲ್ ಗ್ರಾಮದಲ್ಲಿನ ಇದೆಯಲ್ಲ, ಅದು ಎಷ್ಟು ವರ್ಷ ಆಯ್ತು ಪ್ರಾರಂಭವಾಗಿ? ಸರ್, ಇದು 1976-77 ಪ್ರಾರಂಭವಾಗಿದೆ ಸರ್, ನಮ್ಮ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಸರ್. ನೀವು ಯಾವಾಗಿನಿಂದ ಅಧ್ಯಕ್ಷರಾಗಿದ್ದೀರಿ? ನಾನು ಕಳೆದ ಒಂದು ವರ್ಷದಿಂದ, ಅಂದ್ರೆ September 3, 2024 ಚುನಾವಣೆಯಲ್ಲಿ ವಿಜೇತನಾಗಿ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಸರ್. ಅಂದ್ರೆ ಈ ಒಂದು ಸಂಘ ಯಾವ ರೀತಿ ನಡೀತಾ, ಅಂದ್ರೆ ಬೋರ್ಡ್ ಏನಿರುತ್ತಲ್ಲ, ನೀವೇನು ಚುನಾವಣೆ ಮುಖಾಂತರ? ನಮ್ಮಲ್ಲಿ ಚುನಾವಣೆ ಅಂತಂದ್ರೆ ರೈತರಿಂದನೇ ಸರ್. ನಮ್ಮಲ್ಲಿ ಏನು ಸದಸ್ಯರು, ಶೇರ್ ಹೋಲ್ಡರ್ಸ್ ಏನ್ ಇರ್ತಾರಲ್ಲ ಸರ್, ರೈತರೇ ನಮ್ಮ ಹತ್ರ ಸದಸ್ಯರಾಗಿರ್ತಾರೆ ಸರ್. ಅಂದ್ರೆ ರೈತರಿಂದನೇ ಈ ಒಂದು ಚುನಾವಣೆ ಆಗ್ತದೆ ಸರ್. ರೈತರೇ ಎಲೆಕ್ಟ್ ಮಾಡ್ತಾರೆ ಸರ್. ರೈತರೇ ಬಿಟ್ಟು ಬೇರೆ ಯಾರೋ ಬಿಸ್ನೆಸ್ ಮ್ಯಾನ್ ಅಂತವರಿಗೆ ಅವಕಾಶ ಇರೋದಿಲ್ಲ ಸರ್, ವೋಟಿಂಗ್ ಪವರ್ ಇರಲ್ಲ. ಇಲ್ಲಿ ನಮ್ಮ ಸಂಘದಲ್ಲಿ ರೈತರಿಗೆ ಮಾತ್ರ ವೋಟಿಂಗ್ ಪವರ್ ಇರ್ತದೆ ಸರ್. ಅಂದ್ರೆ ಲ್ಯಾಂಡ್ ಹೋಲ್ಡರ್ಸ್ ಸರ್. ಅಂದ್ರೆ ಅಧ್ಯಕ್ಷ, ಕಾರ್ಯದರ್ಶಿ, ಈ ರೀತಿ ನಿಮ್ದು ಒಂದು ಬಾಡಿ ಇರುತ್ತಲ್ಲ, ಎಷ್ಟು ಜನ ಸದಸ್ಯರು ಇರ್ತಾರೆ? ನಮ್ದು ಒಂದು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಒಟ್ಟಾರೆಯಾಗಿ 12 ಸದಸ್ಯರು ಇರ್ತಾರೆ ಸರ್. ಅದರಲ್ಲಿ ಒಂದು DCC ಬ್ಯಾಂಕ್ನವರು ಒಬ್ರು ಪ್ರತಿನಿಧಿಯಾಗಿರ್ತಾರೆ ಸರ್. ಅದರಲ್ಲಿ 11 ರೈತರಿಂದ ಆಯ್ಕೆ ಆಗಿರ್ತಾರೆ ಸರ್. ನಾವು ಏನ್ ಗೆದ್ದಿರ್ತೀವಲ್ಲ ಸರ್, ಅದರಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷ ಅಂತ ಹೇಳಿ ಮಾಡಿಕೊಂಡು ಉಳಿದಂತರ ನಿರ್ದೇಶಕರಾಗಿ ಉಳಿತಾರೆ ಸರ್. ಈಗ ರೈತರ ಸದಸ್ಯರು ಅಂತ ಹೇಳ್ತಾರಲ್ಲ, ಎಷ್ಟು ಜನ ರೈತರು ಸದಸ್ಯರಿದ್ದಾರೆ ಸರ್? ನಮ್ಮ ಸಹಕಾರ ಸಂಘದಲ್ಲಿ ಇವಾಗ 900 ರೈತರ ಸದಸ್ಯರು ಇದ್ದಿದ್ರು ಸರ್ ಮೊದಲು. ಈಗ ನಾನು ಬಂದ ನಂತರ ಮತ್ತೆ 500, ಅಂದ್ರೆ ಟೋಟಲಿ 1600 ರೈತರು ಸದಸ್ಯರಾಗಿದ್ದಾರೆ ಸರ್, ಶೇರ್ ಹೋಲ್ಡರ್ಸ್ ಇದ್ದಾರೆ ಸರ್. ಈಗ ನಿಮ್ಮ ಒಂದು ಕೃಷಿ ಪತ್ತಿನ ಸಹಕಾರ ಸಂಘ ಏನಿದೆಯಲ್ಲ, ಯಾವ ಕ್ಷೇತ್ರಕ್ಕೆ ನೀವು ಸಾಲ ಸೌಲಭ್ಯ ಕೊಡುವಂತ ವ್ಯವಸ್ಥೆ ಇದೆ ನಿಮ್ಮಲ್ಲಿ? ಪ್ರಥಮವಾಗಿ ಇದರಲ್ಲೇ ಹೇಳಿದ್ರು, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ, ಮೇನ್ ಇಂಟೆನ್ಷನ್ ನಮ್ದು ಕೃಷಿ ರಂಗಕ್ಕಿದೆ ಸರ್. ಅಂದ್ರೆ ಈಗ ಹಳ್ಳಿಗಳಿರ್ತಕ್ಕಂಥ ರೈತರು ಪಟ್ಟಣಕ್ಕೆ ಬಂದು ಎಲ್ಲಾನು ಖರೀದಿ ಮಾಡಕ್ಕಾಗಲ್ಲ ಸರ್ ಅವರಿಗೆ. ಅದಕ್ಕೆ ಒಂದು ಪ್ರತಿಯೊಂದು ಗ್ರಾಮ ಪಂಚಾಯತಿಗೆ ಒಂದು ಪತ್ತಿನ ಸಹಕಾರ ಸಂಘ ಅಂತ ಹೇಳಿ ಆಗಿದೆ ಸರ್. ಆ ಪತ್ತಿನ ಸಂಘದ ಸಹಕಾರದ ಮುಖಾಂತರ ಎಲ್ಲಾ ರೈತರಿಗೆ ಅವರಿಗೆ ಅವಶ್ಯಕವಾಗಿರ್ತಕ್ಕಂತಹ ಬೀಜ ಆಗಿರ್ಬೋದು, ಗೊಬ್ಬರ ಆಗಿರ್ಬೋದು, ಔಷಧ ಆಗಿರ್ಬೋದು, ಇನ್ನಿತರ ಸಲಕರಣೆಗಳು, ಎಣ್ಣೆ ಹೊಡೆಯ ಮಷಿನ್ ಆಗಿರ್ಬೋದು ಸರ್, ಆಮೇಲೆ ಅವರಿಗೆ ರಾಶಿ ಸಮಯದಲ್ಲಿ ತಾರ್ಪತ್ರೆ ಆಗಿರ್ಬೋದು, ಆಮೇಲೆ ಲ್ಯಾಂಡ್ ಪ್ರಿಪೇರ್ ಮಾಡೋ ಟ್ಯಾಕ್ಟ್ರಿ, ಆಮೇಲೆ ಇನ್ನಿತರ ಇಕ್ವಿಪ್ಮೆಂಟ್ಸ್ ಗಳು ಸರ್, ರೋಟಾವೇಟರ್ ಆಗಿರ್ಬೋದು, ನೇಗಿಲುಗಳಾಗಿರ್ಬೋದು, ಈ ರೀತಿ ನಾವು ರೈತರಿಗೆ ಅಗತ್ಯಕ್ಕೆ ಏನೇನು ಬೇಕು ಆ ರೀತಿ ನಮ್ಮ ಸಂಘದ ವತಿಯಿಂದ ಅವರಿಗೆ ನಾವು ಪೂರೈಕೆ ಮಾಡ್ತೀವಿ ಸರ್. ಅದೇ ಮೇನ್ ಇಂಟೆನ್ಷನ್ ಸರ್. ಈಗ ರಕ್ಕಲ್ನಲ್ಲಿ ನಿಮ್ಮ ಒಂದು ಸಂಘ ಇದೆಯಲ್ಲ, ಬರೀ ನಿಮ್ಮೂರಿಗೆ ಅಷ್ಟೇ ಸೀಮಿತ ಆಗಿದೆ ಅಥವಾ ಸುತ್ತಲಿನ ಹಳ್ಳಿಗಳಿಗೂ ನೀವು ಈ ಸೌಲಭ್ಯ ಕೊಡ್ತೀರಿ? ಟೋಟಲಿ ನಮ್ಮ ಸಂಘದ ವ್ಯಾಪ್ತಿಯೊಳಗೆ 12 ಹಳ್ಳಿಗಳು ಬರ್ತಾವೆ ಸರ್. ಅದರಲ್ಲಿ ರಟ್ಕಲ್, ಮುಕರಂಬ, ಕಂಚನಾಳ್, ಹುಲುಸ್ಕೂಡ್, ದುತ್ತರಿಗಿ, ಸುಂಟಾಣ ಮತ್ತೆ 5 ತಂಡ ಇದೆ ಸರ್. ಒಟ್ಟಾರೆಯಾಗಿ 12 ಹಳ್ಳಿಗಳು ನಮ್ಮ ಸಂಘದ ವ್ಯಾಪ್ತಿಯಲ್ಲಿ ಬರ್ತವೆ ಸರ್. ನಿಮ್ಮ ಆ ಭಾಗದಲ್ಲಿ ಯಾವ್ಯಾವ ಬೆಳೆಗಳನ್ನೇ ಬೆಳೀತಾರೆ? ಮೇಜರ್ ಆಗಿ ನಮ್ಮ ಭಾಗದಲ್ಲಿ ತೊಗರಿ ಇರ್ತದೆ ಸರ್, ಅದು ಬಿಟ್ಟು ಉಳ್ಳಾಗಡ್ಡಿ ಇದೆ ಸರ್, ಅದ ನಂತರ ತರಕಾರಿ, ಈ 3 ಮೇಜರ್ ಆಗಿದೆ ಸರ್ ನಮ್ಗೆ. ಆಮೇಲೆ ಇವಾಗ ಕಬ್ಬನ್ನು ಕೂಡ ಬೆಳೀತಾ ಇದಾರೆ ಸರ್ ರೈತರು, ಜಾಸ್ತಿ ಕಬ್ಬನ್ನು ಆಗ್ತಾ ಇದೆ ಸರ್ ಇವಾಗ. ಈಗ ರೈತರು ಕಬ್ಬು ಬೆಳೆ ಅಂತ ಇರಬಹುದು ಅಥವಾ ತೊಗರಿ ಬೆಳೆ ಅಂತ ಇರಬಹುದು ಇಲ್ಲ ತರಕಾರಿ ಬೆಳೆ ಅಂತಾರೆ ಇರಬಹುದು, ಸಾಲ ಬೇಕು ಅಂತ ಕೇಳಿದ್ರೆ ನಿಮ್ಮಲ್ಲಿ ಸಿಗುತ್ತಾ? ಯಾವ ರೀತಿ ಇದೆ ಸರ್ ಅಂದ್ರೆ ನಮ್ಮ ಪತ್ತಿನ ಸಹಕಾರ ಸಂಘಕ್ಕೆ DCC ಬ್ಯಾಂಕ್ ನೆರವು ಕೊಡ್ತಾರೆ ಸರ್. ಅದರ ಮುಖಾಂತರ ನಾವು ರೈತರಿಗೆ ಎಕರೆಗೆ ಈಗ ನಾವು ಲಾಸ್ಟ್ ಅಪ್ ಟು 1 lakh ವರೆಗೆ ಫಾರ್ಮರ್ಸ್ ಗೆ ಸಾಲ ಕೊಟ್ಟಿದ್ದೀವಿ ಸರ್. ಅದು 0% ಬಡ್ಡಿಯಲ್ಲಿ ಸರ್, ಅಂದ್ರೆ ರೈತರಿಗೆ ಟೋಟಲಿ ಬಡ್ಡಿ ಆಗಿಲ್ಲ, ಫ್ರೀ ಆಗಿ ಸರ್. ವರ್ಷಕ್ಕೊಂದ್ಸರಿ ಬಂದು ರೈತರು ಸೈನ್ ಮಾಡಿ ರಿನೌಲ್ ಮಾಡ್ಕೊಂಡು ಹೋದ್ರೆ ಸಾಕು ಸರ್, ಅವ್ರಿಗೆ ಯಾವುದೇ ರೀತಿ ಇಂಟ್ರೆಸ್ಟ್ ಇರಲ್ಲ ಸರ್ ಫಾರ್ಮರ್ಸ್ ಗೆ ಸರ್. ಅದನ್ನ ಬಿಟ್ಟು ಇನ್ನು ಬಿಸ್ನೆಸ್ ಏನ್ ಮಾಡ್ತೀನಿ ಅಂತಾರಲ್ಲ ಸರ್, ಒಂದ್ ಗ್ರೂಪ್ ಫಾರ್ಮರ್ಸ್ ಐತೆ ಸರ್, ಇನ್ನೊಂದು ಗ್ರೂಪ್ ಇದೆ ಸರ್ ಅದು ಬಿಸ್ನೆಸ್ BDP ಅಂತೀವಿ ಸರ್ ನಾವು. ನಮ್ಮ ಸೊಸೈಟಿನೂ ಕೂಡ ನಿರ್ವಹಣೆಗಾಗಿ ನಮಗೂ ಆದಾಯ ಬೇಕಲ್ಲ ಸರ್. ಹೌದು, ಅದಕ್ಕೋಸ್ಕರ ನಾವು ಬಿಸ್ನೆಸ್ ಯಾರು ಮಾಡ್ತೀನಿ ಅಂತಾರೆ ಅವರಿಗೆ ನಾವು ಕಡಿಮೆ ಬಡ್ಡಿ ದರದಲ್ಲಿ, ಅಂದ್ರೆ ಬ್ಯಾಂಕಿಂಗ್ ಸಿಸ್ಟಮ್ ಸರ್, ಕಡಿಮೆ ಬಡ್ಡಿ ದರದಲ್ಲಿ ನಾವು ಬಿಸ್ನೆಸ್ ದವರಿಗೂ ಕೂಡ ಅಪ್ಟು 1 lakh ಲೋನ್ ಕೊಡ್ತೀವಿ ಸರ್. ಬಿಸ್ನೆಸ್ ಮಾಡೋರಿಗೆ ಡೈಲಿ ಬೇಸಿಸ್ ಮೇಲೆ ಕಟ್ಕೋತಾ ಹೋಗ್ತಾರೆ ಸರ್ ಅವ್ರು. ಬಿಸ್ನೆಸ್ ಮಾಡೋರಿಗೆ, ಬಿಸ್ನೆಸ್ ಮಾಡೋರಿಗೆ ಅಷ್ಟೇ ರೇಟ್ ಆಫ್ ಇಂಟ್ರೆಸ್ಟ್ ಇದೆ ಸರ್, ಫಾರ್ಮರ್ಸ್ ಗೆ 0% ಇಂಟ್ರೆಸ್ಟ್ ಇದೆ ಸರ್. ಈ ರೈತರಿಗೆ ಹಲವಾರು ಸಂದರ್ಭಗಳಲ್ಲಿ ಹಣದ ಅವಶ್ಯಕತೆ ಇರುತ್ತೆ. ಈಗ ನಮಗೆ ಮುಂಗಾರು ಪ್ರಾರಂಭ ಆಯ್ತಂದ್ರೆ ಆವಾಗ ಭೂಮಿ ತಯಾರು ಮಾಡ್ಲಿಕ್ಕೆ ಹಣ ಬೇಕಾಗುತ್ತೆ, ಅದಾದ್ಮೇಲೆ ಬೀಜ ಖರೀದಿ ಮಾಡ್ಲಿಕ್ಕೆ ಬೇಕಾಗುತ್ತೆ, ಆಮೇಲೆ ಗೊಬ್ಬರ, ಔಷಧ, ಇಂಥ ಸಂದರ್ಭದಲ್ಲಿ ಹಣದ ಅವಶ್ಯಕತೆ ಇರುತ್ತೆ. ಕೊನೆಗೆ ಏನು ಕಟಾವ್ ಮಾಡ್ತಾರಲ್ಲ, ಆ ಸಂದರ್ಭದಲ್ಲೂ ಇರುತ್ತೆ. ನೀವು ಅವರಿಗೆ ಅನುಕೂಲ ಆಗಂಗೆ ಏನಾದರೂ ವ್ಯವಸ್ಥೆ ಮಾಡಿರ್ತಾರೆ? ನಾವು ಈಗ ರೈತರಿಗೆ ಪ್ರಪ್ರಥಮವಾಗಿ ಬಿತ್ತಣಿಕೆ ಕಾರ್ಯ ಮಾಡಬೇಕಾಗಿ ಲ್ಯಾಂಡ್ ಪ್ರಿಪರೇಷನ್ ಮಾಡಬೇಕು ಸರ್. ಹೌದು, ಲ್ಯಾಂಡ್ ಪ್ರಿಪರೇಷನ್ ಮಾಡಬೇಕಂದ್ರೆ ನಮ್ಮ ಸಂಘದ ವತಿಯಿಂದ ಟ್ರಾಕ್ಟರಿ ಅಂದ್ರೆ ರೆಂಟ್ ಬೇಸಸ್ ಮ್ಯಾಗ ಕಡಿಮೆ ರೇಟ್ನಾಗ ಸರ್, ಅದ್ರದ ಆಧಾರ ಮ್ಯಾಗ ನಾವು ಅವರಿಗೆ ಬಿತ್ತಣಿಕೆ ಮಾಡಿಕೊಡೋದಾಗಿರ್ಬೋದು ಸರ್. ಆಮೇಲೆ ಸಬ್ಸಿಡಿ ದರದಲ್ಲಿ ಬೀಜ ವಿತರಣೆಗಳು ಸರ್, ಈಗ ಹೊರಗೆಲ್ಲ ರೇಟ್ ಜಾಸ್ತಿ ಇರ್ತದೆ ಸರ್, ನಾವು ಕೃಷಿ ಇಲಾಖೆ ಅವ್ರ ಸಹಾಯದೊಂದಿಗೆ ಸರ್ ಕಡಿಮೆ ರೇಟ್ನಾಗ ಸಬ್ಸಿಡಿ ರೇಟ್ನಾಗ ಅವರಿಗೆ ಬೀಜಗಳು ಕೊಡೋದಾಗಿರ್ಬೋದು ಸರ್. ಆಮೇಲೆ ರಸಗೊಬ್ಬರ ಸರ್, ರಸಗೊಬ್ಬರನು ಕೂಡ ಕೊರತೆ ಬಹಳಷ್ಟು ನೀವು ಕೇಳಿರ್ಬೋದು ನೋಡಿರ್ಬೋದು, ರಸಗೊಬ್ಬರ ಕೊರತೆ ಬಹಳ ಆಗ ಸರ್. ಆದ್ರೂ ಕೂಡ ನಾವು ಅಲ್ಲೇ ನಮ್ಮ ಗ್ರಾಮೀಣ ಪ್ರದೇಶದ ಮಟ್ಟದಲ್ಲೇ ನಾವು ರೈತರ ಮನೆ ಬಾಗಿಲಿಗೆ ರಸಗೊಬ್ಬರ ಕೊಡುವಂತ ಕೆಲಸನ ಕೂಡ ನಮ್ಮ ಸಂಸ್ಥೆ ವತಿಯಿಂದ ಮಾಡ್ತಾ ಇದೀವಿ ಸರ್. ಅದಾದ ನಂತರ ಅವರಿಗೆ ಔಷಧ ಸಿಂಪಡಣೆಗೆ ಕಡಿಮೆ ದರದಲ್ಲಿ ಮಷಿನ್ಗಳು ಕೊಡ್ತೀವಿ ಸರ್. ಅದಾದ ನಂತರ ಔಷಧನು ಕೂಡ ಉಚಿತವಾಗಿ ಅಂದ್ರೆ ಫಾರ್ಮರ್ಸ್ ಸ್ವಲ್ಪ ಜನ ಅಡಾಪ್ಟ್ ಮಾಡ್ಕೊತಾರೆ ಸರ್, ನಮ್ದು ಕೃಷಿ ಇಲಾಖೆಯವರಾಗಿರ್ಬೋದು ಕೃಷಿ ವಿಶ್ವವಿದ್ಯಾಲಯದವರಾಗಿರ್ಬೋದು. ಈ ಬಾರಿ ನಮ್ಮ ಕೃಷಿ ಪತ್ತಿನ ಸಹಕಾರ ಸಂಘದಿಂದ ಒಂದ್ 30 ಜನ ಫಾರ್ಮರ್ಸ್ ಗೆ ಕೃಷಿ ವಿಶ್ವವಿದ್ಯಾಲಯದವರು ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ಸರ್, ಅವರಿಗೆ ಉಚಿತವಾಗಿ ಬೀಜ ಕೊಟ್ಟಿದ್ದಾರೆ ಸರ್. ಆಮೇಲೆ ಅವರು ಹೊಲಕ್ಕೆ ಬಂದು ಹ್ಯಾಂಗ್ ಬಿತ್ತನೆ ಮಾಡಬೇಕು, ಔಷಧ ಯಾವ ರೀತಿ ಸ್ಪ್ರೇ ಮಾಡಬೇಕು, ಔಷಧನ ಕೂಡ ಉಚಿತವಾಗಿ ಕೊಟ್ಟಿದ್ದಾರೆ ಸರ್. ಆಮೇಲೆ ಹೊಸ ತಳಿ ಬೀಜ ಕೊಟ್ಟಿದ್ದಾರೆ, ಅಂದ್ರೆ ಇದು ಒಳ್ಳೆ ತಳಿ ಸರ್, ಇದರಿಂದ ರೈತರಿಗೆ ಹೆಚ್ಚಿನ ಇಳುವರಿ ಬರ್ತದ್ರಿ. ಮುಂದೆ ಅವು ತಳಿಗಳು ಉಪಯೋಗ ಮಾಡಲಿಂದ ರೈತರು ಹೆಚ್ಚಿಗೆ ಉತ್ಪನ್ನ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತಕೊಂಡು ಕೃಷಿ ಇಲಾಖೆಯವರು ಕೂಡ ಒಳ್ಳೆ ಸಪೋರ್ಟ್ ಮಾಡ್ತಾರೆ ಸರ್. ನಮಗೆ ಈಗ ಔಷಧ ಕೊಟ್ಟು ಯಾವ ರೀತಿ ಸಿಂಪಡಣೆ ಮಾಡಬೇಕು, ಔಷಧ ಜೊತೆಗೆ ಸೇಫ್ಟಿ ಪ್ರಿಕಾಷನ್ಸ್ ಯಾವ ರೀತಿ ನಾವು ಸೇಫ್ಟಿ ಔಷಧ ಹೊಡಿಬೇಕು, ಆಮೇಲೆ ಔಷಧ ಹೊಡಿದ ನಂತರ ಎಡಿ ಹೊಡಿಬೇಕಾದ್ರೆ ಎತ್ತುಗಳು ಈಗ ಹೊಡಿಯಕ್ಕಾಗಲ್ಲ ಸರ್, ಎಲ್ಲರಿಗೆ ಎತ್ತುಗಳು ಇದು ಮಾಡಕ್ಕ ಕೃಷಿ ಇಲಾಖೆಯವರೇ ಅದು ಸೈಕಲ್ ಸಿಸ್ಟಮ್ ಇಡೀ ಬರ್ತಾರೆ ಸರ್, ಅವನು ಕೂಡ ಉಚಿತವಾಗಿ ಕೊಟ್ಟಿದ್ದಾರೆ ಸರ್ ಅವರು. ಈ ರೀತಿ ಎಲ್ಲ ನಮಗೆ ಇಲಾಖೆಗಳನ್ನು ಕೂಡ ಸಪೋರ್ಟ್ ಮಾಡ್ತಾವ ಸರ್. ಅಂದ್ರೆ ನಾವು ಮೇನ್ ಗ್ರೌಂಡ್ ಲೆವೆಲ್ ನಾವು ಚೆನ್ನಾಗಿ ಕೆಲಸ ಮಾಡ್ಲತ್ತೀವಿ ಅಂತ ಇಲಾಖೆಯವ್ರಿಗೆ ಗೊತ್ತಾಯ್ತಪ್ಪ ಅಂತಂದ್ರೆ ಅವ್ರು ನಮಗೆ ಒಳ್ಳೆ ಇದನ್ನು ಮಾಡ್ತಾರೆ ಸರ್, ಸೇಫ್ನು ಮಾಡ್ಲತ್ತಾರ ಸರ್. ಅದ್ರ ಜೊತೆಗೆ ಎಲ್ಲಿ ಬಿ ಕೂಡ ಪಲ್ಸ್ ಮ್ಯಾಜಿಕ್ ಅಂತಕ್ಕಂಥದ್ದು ಅಂದ್ರೆ ಜಾಸ್ತಿ ಫಾರ್ಮರ್ಸ್ ಗೊತ್ತಿಲ್ಲ ಸರ್, ಹೂವು ಬಿಡೋ ಟೈಮ್ನಲ್ಲಿ ಪಲ್ಸ್ ಮ್ಯಾಜಿಕ್ ನಾವು ಸಿಂಪಡಣೆ ಮಾಡಿದೆಪ್ಪ ಅಂದ್ರೆ ಕಾಳುಗಳು ಕೂಡ ದಪ್ಪ ಆಗ್ತಾವ ಸರ್, ಈ ಮಂಜು ಬುದ್ಧಿಕೇಶನ್ ಹೂವು ಅದೆಲ್ಲ ಉದುರಂತ ಚಾನ್ಸಸ್ ಇರ್ತದೆ ಸರ್. ಅದು ಇಲಾಖೆ ಬಿಟ್ಟು ಬೇರೆ ಕಡೆ ಎಲ್ಲಿ ಬಿ ಸಿಗಂಗಿಲ್ಲ ಸರ್ ಅದು ಔಷಧ ಸರ್. ಅದಕ್ಕೆ ನಮ್ಮ ಸಂಘ ಸಂಸ್ಥೆಗಳಿಗೆ ಇಲಾಖೆಯವರು ಏನ್ ಮಾಡ್ತಾರೆ, ಬೇರೆ ಕಡೆ ಆದ್ರೆ ಮಿಸ್ ಯೂಸ್ ಮಾಡ್ಕೋತಾರೆ ಅಂತ ನಮ್ಮ ಸಂಘ ಸಂಸ್ಥೆಗಳಿಗೆ ಅಷ್ಟೇ ಕೊಡ್ತಾರೆ ಸರ್. ಅದ್ರ ಮುಖಾಂತರ ನಾವು ರೈತರಿಗೆ ಅದ್ರ ಬಗ್ಗೆ ತಿಳಿಯಕಿಂದ ಈ ರೀತಿ ಆಮೇಲೆ ಅವರು ನಮ್ಗೆ ಅವೇರ್ನೆಸ್ ಕೊಡ್ತಾರೆ ಸರ್, ಹೆಂಗ್ ಸ್ಪ್ರೇ ಮಾಡಿಸ್ಬೇಕು ಹೆಂಗಿಲ್ಲ ಅಂತ. ಒಂದು ಒಳ್ಳೆ ರೀತಿಯಲ್ಲಿ ನಮ್ದು ಮತ್ತೆ ಇಲಾಖೆಯವ್ರ ಜೊತೆ ಹೊಂದಾಣಿಕೆ ಎಲ್ಲ ಕೆಲಸಗಳು ಚೆನ್ನಾಗಿ ಆಗ್ತಾ ಇದೆ ಸರ್ ನಮ್ ಭಾಗಕ್ಕೆ ಸರ್. ಈಗ ನೀವಾಗ್ಲೇ ಹೇಳಿದ್ರೆ ಈಗ ರೈತರಿಗೆ ಭೂಮಿ ತಯಾರು ಮಾಡುವಂತ ಸಂದರ್ಭದಲ್ಲಿ ಟ್ರಾಕ್ಟರ್ ಕೊಡೋದಿರಬಹುದು, ನೇಗಿಲು, ಇಂತ ಅವನ್ನೇನು ಕೃಷಿ ಪರಿಕರಗಳೇನು ಅಂತಿರಲ್ಲ, ಅವು ಬಾಡಿಗೆ ರೂಪದಲ್ಲಿ ಕಡಿಮೆ ದರದಲ್ಲಿ ನಾವು ಕೊಟ್ಟು ಅವರಿಗೆ ಅನುಕೂಲ ಆಗ ಮಾಡ್ತೀವ ಅಂತ ಹೇಳಿದ್ರೆ, ಕೆಲವು ರೈತರು ಚೆನ್ನಾಗಿರ್ತಾರೆ, ಒಳ್ಳೆ ಬೆಳೆ ಬೆಳೀತಿರ್ತಾರೆ, ಅವರು ನಾವು ಸ್ವಂತ ತಗೋತೀವಿ ಅಂತಂದ್ರೆ ಅವರಿಗೆ ಖರೀದಿ ಮಾಡ್ಲಿಕ್ಕೆ ಏನಾದ್ರು ವ್ಯವಸ್ಥೆ ಮಾಡಿಕೊಡ್ತಾರೆ? ಡಿಸಿಸಿ ಬ್ಯಾಂಕ್ ಮುಖಾಂತರ ಅವರಿಗೆ ಅತಿ ಕಡಿಮೆ ಬಡ್ಡಿ ದರದಲ್ಲಿ ಸರ್, ಅತಿ ಕಡಿಮೆ ಬಡ್ಡಿ ದರದಲ್ಲಿ ಟ್ರಾಕ್ಟರ್ ತಗೊಳಕ್ನು ಕೂಡ ಅವ್ರಿಗೆ ಸೌಲಭ್ಯ ಇದೆ ಸರ್ ನಮ್ಮ ಸಂಸ್ಥೆ ಮುಖಾಂತರ. ಈಗ ನೀವು 100,00,000 ಸಾಲ ಕೊಡ್ತೀವಿ ಡಿಸಿಸಿ ಬ್ಯಾಂಕ್ ಮುಖಾಂತರ ಅಂತ ಹೇಳಿದ್ರೆ ಅಷ್ಟೇ ಮಿತಿ ಇದೆ, ಅಥವಾ ಕೆಲವರೆಲ್ಲ ನಾನು ಈಗ ಅಲ್ಲಿ ಹೇಳ್ದಂಗೆ ಏನಾದ್ರು ಜಾಸ್ತಿ ಬೆಳೆ ಅಂತಾರು, ಜಾಸ್ತಿ ಹೊಲ ಇರೋಂತಾರು, ಹೆಚ್ಚಿನ ಸಾಲ ಬಯಸಿದ್ರೆ ಏನ್ ಮಾಡ್ಬೇಕಾಗತ್ತೆ? ಇಲ್ಲ ಸರ್, ಯಾಕಂತಂದ್ರೆ ಡಿಸಿಸಿ ಬ್ಯಾಂಕ್ ನಮ್ ಭಾಗಕ್ಕೆ ಅಷ್ಟು ಗಟ್ಟಿಯಾಗಿಲ್ಲ ಸರ್, ನಮ್ಮ ಗುಲ್ಬರ್ಗಾ ಭಾಗದಲ್ಲಿ. ಅವ್ರು ಕೊಟ್ಟಿದ್ರೊಳಗೆ ನಾವು ಎಲ್ಲರಿಗೆ ಸಮನಾಗಿ ಹಂಚಿಕೊಂಡ್ಕೇಶನ್ ಮಾಡ್ಬೇಕಾಗ ಎಲ್ಲ ಫಾರ್ಮರ್ಸ್ ಇದು ಮಾಡ್ಬೇಕಾಗ್ತದೆ ಸರ್. ಅದಕ್ಕೆ ಅಪ್ ಟು 100,00,000ವರೆಗೆ ಕೊಡಂತದ್ದು ನಮ್ಮ ಸಂಸ್ಥೆಯಿಂದ ಮಾಡಿದೀವಿ ಸರ್. ಮ್ಯಾಕ್ಸಿಮಮ್ 100,00,000 ಸರ್, 100,00,000 ಅದು ಕ್ರಾಪ್ ಲೋನ್ ಅಂತ ಹೇಳ್ಕೇಶನ್. ಬೇರೆ ಬ್ಯಾಂಕ್ ಗಳಿಗೆ ಹೋದ್ರೆ ಬಡ್ಡಿ ಮಾಡ್ತಾರೆ, ನಮ್ ಕಡೆ ಒಟ್ಟೆ ಟೋಟಲಿ ಬಡ್ಡಿ ಇಲ್ಲ ಸರ್. ಈಗ ಬಡ್ಡಿ ಇಲ್ಲ ಅಂತೇಳಿ ಬಹಳಷ್ಟು ಜನ ರೈತರು ತಗೊಂಡ್ತಾರೆ, ಆಮೇಲೆ ಅದನ್ನ ಸರಿಯಾಗಿ ಕಟ್ತಾರ? ವರ್ಷಿಗೆ ಒಂದ್ಸರಿ ನಾವು ಬರೀ ಅವ್ರದ್ದು ರಿನ್ಯೂವಲ್ ಅಂತ ಅಷ್ಟೇ ಮಾಡ್ಕೋದು, ಅಮೌಂಟ್ ತಗೊಳಂಗಿಲ್ಲ ಸರ್ ನಾವು. ಅವ್ರು ಬಂದು ಸೈನ್ ಮಾಡ್ಬಿಟ್ಟು ಹೋದ್ರೆ ಅವ್ರದ್ದು ಮತ್ತೆ ರಿನ್ಯೂವಲ್ ಆಗ್ಬಿಡ್ತಾರೆ ಸರ್. ಅವರೆಷ್ಟು 100,00,000 ತಗೊಂಡಿರ್ತಾರಲ್ಲ ಸರ್, ಬಂದು ಸೈನ್ ಮಾಡ್ಕೊಂಡ್ರಪ್ಪ ಅಂದ್ರೆ ಅದು ಮತ್ತೆ 1 ವರ್ಷ ನೆಕ್ಸ್ಟ್ ಇಯರ್ ವರೆಗೂ ರಿನ್ಯೂವಲ್ ಆಗ್ಬಿಡ್ತದೆ, ಯಾಕಂದ್ರೆ ಇಂಟ್ರೆಸ್ಟ್ ಇಲ್ಲ ಸರ್. ಎಷ್ಟು ವರ್ಷ ತನಕ ಹಂಗೆ ಕೊಡ್ತಾರೆ? ಸುಮಾರು ಒಂದು 4 ವರ್ಷಗಳಿಂದ ಇದೇ ರೀತಿ ಪ್ರೊಸೆಸ್ ನಡೆದಿದೆ ಸರ್. ಆಮೇಲೆ ನಡುವೆ ಸರ್ಕಾರಗಳು ಬಂದು ಏನಾರ ಮನ್ನಾಗಿನ ಆಯ್ತಪ್ಪ ಅಂತಂದ್ರೆ ಮತ್ತೆ ಈ ರೀತಿ ಇದಾಗ್ತದೆ ಸರ್, ಮತ್ತೆ ಹೊಸ ಸಾಲ ಮಾಡೋ ಇದು ಇರ್ತದೆ ಸರ್. ರೈತರದ್ದು ನೀವು ಮರೆ ಸೈನ್ ಮಾಡಿದ್ರೆ ಅದರ ರಿನಿವಲ್ ತೋರಿಸ್ತೀರಿ, ನೀವು ವ್ಯಾಪಾರಕ್ಕೋಸ್ಕರ ಕೊಡಂತಾರು ಎಷ್ಟು ದಿನದಲ್ಲಿ ಕಟ್ಟಬೇಕಾಗುತ್ತೆ ಅಂದ್ರೆ ಅವರಿಗೆ 3 ತಿಂಗಳ ಕಾಲಮಿತಿ ಇರ್ತದೆ ಸರ್. ಬಿಸ್ನೆಸ್ ಮಾಡೋರಿಗೆ ಅಂದ್ರೆ ಡೈಲಿ ಬೇಸಿಸ್ ಮೇಲೆ ಕೊಡ್ತೀವಿ ಸರ್. ಅವರಿಗೆ ಈಗ 1,00,000 ಕೊಟ್ಟಿವಪ್ಪ ಅಂತಂದ್ರೆ ಡೈಲಿ 1,500, 3 ತಿಂಗಳ ಕಂಪ್ಲೀಟ್ ಆಗ್ಬೇಕು ಸರ್. ಆ ರೀತಿ ಡೈಲಿ 1,000, 1,200 ಈ ರೀತಿ 3 ತಿಂಗಳ ಕಂಪ್ಲೀಟ್ ಆಗಂತದ್ದು ನಾವು ಕೊಡ್ತೀವಿ ಸರ್ ಬಿಸ್ನೆಸ್ ಮಾಡೋರಿಗೆ ಸರ್. 3 ತಿಂಗಳಲ್ಲಿ ಅವರು ಮರುಪಾವತಿ ಮಾಡಿದ್ರೆ ಮತ್ತೆ ಅವರು ಸಾಲ ತಗೋಬಹುದು? ಮತ್ತೆ ಕೊಡ್ತೀವಿ ಸರ್. ಹ್ಮ್ ಸರ್. ಈಗ ನಿಮ್ಮ ಒಂದು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ, ಒಂದು ಕಡೆ ನಿಮಗೆ ಡಿಸಿಸಿ ಬ್ಯಾಂಕ್ ಮುಖಾಂತರ ರೈತರಿಗೆ ಸಾಲ ಕೊಡಿಸಿ ಅವ್ರ ಮುಖಾಂತರ ನೀವು ಮಾಡ್ತೀವಿ ಸರ್, ರೈತರಿಗೆ ಅನುಕೂಲ ಮಾಡ್ಕೊಂಡು. ಎರಡನೇದು ಇಲಾಖೆಯಿಂದ ಏನು ಸೌಲಭ್ಯಗಳು ಸಿಗ್ತಾವ ಅವ್ರು ನಿಮ್ಮ ಮುಖಾಂತರ ಅವ್ರು ಕೊಡ್ಲಿಕ್ಕೆ ಇಲಾಖೆಯವರು ನಿಮಗೆ. ಈಗ ಕೃಷಿ ಇಲಾಖೆಯವರಿಗೆ ಒಂದು ಎಕ್ಸಾಂಪಲ್ ಇದೆ ಸರ್, ಬೇರೆ ಬೇರೆ ಸ್ಕೀಮ್ಗಳು ಇರ್ತವೆ ಸರ್ ಇಲಾಖೆಯಲ್ಲಿ, ಸ್ಕೀಮ್ಗಳು ಇರ್ತಾವ್ರಿ, ಅದಕ್ಕದು ಎಲ್ಲಾ ಫಾರ್ಮರ್ಸ್ಗೆ ಇಂಡಿವಿಜುವಲ್ ಆಗಿ ಹೋಗಿ ಹೇಳಕ್ ಆಗಲ್ಲ ಸರ್. ಆಕ್ಟಿವ್ ಇರತಕ್ಕಂತ ಸೊಸೈಟಿಗೆ ನಮ್ಮ ಇಲಾಖೆಯವರು ಹಿಂಗ ಸ್ಕೀಮ್ಸ್ ಅವ್ರಿ, ಯಾರ ರೈತರು ಮಾಡ್ಕೊಳ್ಳೋ ಅಂತ ಇಂಟ್ರೆಸ್ಟ್ ಇದ್ದಿದ್ರಪ್ಪ ಅಂತಂದ್ರೆ ನಿಮ್ ಮುಖಾಂತರ ಮಾಡಿಸ್ರಿ ಅಂತ ಹೇಳ್ತಾರೆ. ಈಗ ಒಂದು ರೀಸೆಂಟ್ ಆಗಿ ಸರ್ ಕೃಷಿ ಇಲಾಖೆಯಿಂದ ಒಂದು ಸ್ಕೀಮ್ ಇದೆ ಸರ್, ಅಂದ್ರೆ ನಮ್ಮ ರಕ್ಕಲ್ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರದಲ್ಲಿ 30 ಜನ ರೈತರಿಗೆ ಸೆಲೆಕ್ಟ್ ಮಾಡಿ ಅವರಿಗೆ ಆಕಳು ಮತ್ತೆ ಎರೆಹುಳ ಗೊಬ್ಬರ ಘಟಕ ಸರ್ ಮತ್ತೆ ಒಂದು ಜೇನು ತೊಟ್ಟಿ ಕೊಡುವಂತ ವ್ಯವಸ್ಥೆ ನಮ್ಮ ಇಲಾಖೆಯಿಂದ ಮಾಡಿಕೊಡ್ತೀವಿ. ಆದ್ರೆ ನೀವು ಇಂಪ್ಲಿಮೆಂಟ್ ಮಾಡ್ಬೇಕು, ಯಾಕಂದ್ರೆ ಅವರಿಗೆ ಬೆನ್ನ ಹತ್ಲಕ್ ಆಗಲ್ಲ ಅಂತೇಳಿ, ಯಾಕಂದ್ರೆ ತಾಲೂಕ ಪೂರ್ತಿ ದೊಡ್ಡದಿರ್ತಲ್ಲ ಸರ್, ಅದಕ್ಕೆ ನಮ್ಮ ಇಂಟ್ರೆಸ್ಟೆಡ್ ರೈತರು ಇದ್ರಪ್ಪ ಅಂದ್ರೆ ಮಾಡಿಸ್ರಿ ಅಂತ ಹೇಳ್ತಾರೆ ಸರ್. ಅದಕ್ಕೆ ನಾವು ಬೆನ್ನ ಹತ್ಕೇಶಿಂದ ಅವರಿಗೆ ಇಲಾಖೆಯಲ್ಲಿಂದ ಹೆಲ್ಪ್ ಆಗುವಂತ ಕೆಲಸನೂ ಕೂಡ ನಾವು ಮಾಡಿಸ್ಲಾಗ್ತೀವಿ ಸರ್. ರೈತರ ಅವರು ಒಂದು ಕೃಷಿ ಚಟುವಟಿಕೆಗಳಲ್ಲಿ ಏನು ಅನುಕೂಲ ಮಾಡಿಕೊಡ್ತಾರೆ, ಸಾಲ ಕೊಡಿಸೋದಿರಬಹುದು, ಅವರಿಗೆ ಕಡಿಮೆ ದರದಲ್ಲಿ ಏನು ಕೃಷಿ ಪರಿಕರಗಳನ್ನ ಕೊಡಿಸೋದಿರಬಹುದು ಎಲ್ಲ ಮಾಡ್ತಾರೆ. ಅದ್ರ ಜೊತೆಗೆ ಇಲಾಖೆಯಿಂದ ಇರಬಹುದು ಅಥವಾ ಕೃಷಿ ವಿಶ್ವವಿದ್ಯಾಲಯಗಳಿಂದ ಇರಬಹುದು, ಕೆಲವೆಲ್ಲ ಈ ತರಬೇತಿ ಮಾಡ್ತಿರ್ತಾರೆ ರೈತರಿಗೋಸ್ಕರ, ಆ ಕಾರ್ಯಕ್ರಮಗಳು ನಿಮ್ಮ ಒಂದು ಸಹಕಾರ ಸಂಘದಿಂದ ಆಗ್ತಾವ? ಹಾ ಸರ್, ಈಗ ನಮಗೆ ಕೃಷಿ ಇಲಾಖೆಯಲ್ಲಿ ಒಂದು ಫಾರ್ಮರ್ಸ್ಗೆ ಏನಾದ್ರು ಒಂದು ತರಬೇತಿ ಇತ್ತಪ್ಪ ಅಂದ್ರೆ ಇಲಾಖೆಯವರನ್ನು ಫೋನ್ ಮಾಡ್ತಾರೆ, ಹಿಂಗ್ ಒಂದು ತರಬೇತಿ ಇಟ್ಟಿವ್ ರೈತರಿಗೆ, ಇದು ಒಳ್ಳೇದ ನಿಮ್ ಸಂಸ್ಥೆಯಲ್ಲಿ ಕಳಿಸ್ರಿಪ್ಪ ಅಂದ್ರೆ ನಮ್ಮ ಸಂಸ್ಥೆಯಲ್ಲಿ ಅವರಿಗೆಲ್ಲ ವ್ಯವಸ್ಥೆ, ಬಸ್ಸಿನ ವ್ಯವಸ್ಥೆ, ಗಾಡಿ ವ್ಯವಸ್ಥೆ ಅದೆಲ್ಲ ಮಾಡ್ಕೊಂಡು ನಾವು ಇಲ್ಲಿ ತರಬೇತಿ ಕಳಿಸ್ತೀವಿ ಸರ್. ಅವ್ರಿಗೆ ಫಾರ್ಮರ್ಸ್ಗೆ ಏನು ಖರ್ಚು ಇಲ್ಲ ಸರ್, ನಮ್ಮ ಸಂಸ್ಥೆ ಮುಖಾಂತರ ಉಚಿತವಾಗಿ ನಾವು ಇಲ್ಲಿ ತರಬೇತಿಗೆ ಅಟೆಂಡ್ ಮಾಡ್ಲಿಕ್ಕೆ ಕಳಿಸ್ತೀವಿ ಸರ್. ಆಮೇಲೆ ಕೃಷಿ ಮೇಳ ಅದ ಅಂತ ಇರ್ತಾವಲ್ಲ ಸರ್, ಅಂತದಲ್ಲೆಲ್ಲ ನಾವು ಸೆಲೆಕ್ಟೆಡ್ ರೈತರಿಗೆ ಯಾರಿಗೆ ಇಂಟ್ರೆಸ್ಟ್ ಅದ ಅವ್ರಿಗೆ ನಾವು ಕಳಿಸುವಂತ ವ್ಯವಸ್ಥೆನು ಕೂಡ ನಮ್ಮ ಸಂಸ್ಥೆಯಿಂದ ಮಾಡ್ತಾ ಇದೀವಿ ಸರ್. ಅಲ್ಲಿ ನಿಮ್ಮ ಸಹಕಾರ ಸಂಘದ ಒಂದು ಇದರಲ್ಲಿ ನೀವು ಆ ಕಾರ್ಯಕ್ರಮಗಳು ಮಾಡ್ಲಿಕ್ಕೆ ಅವಕಾಶ ಇದೆಯಾ ಅಂದ್ರೆ ಹೆಂಗಿರ್ತದೆ ಸರ್? ಇಲ್ಲಿ ನಾವು ಜಾಸ್ತಿ ಇದ್ರಾಗಿ ಮಾಡಕ್ಕಾಗಲ್ಲ ಸರ್, ಯಾಕಪ್ಪ ಅಂತಂದ್ರೆ ಇದರಲ್ಲಿ ಫಾರ್ಮರ್ಸ್ ದುಡ್ಡು ಇರ್ತದೆ ಸರ್. ಫಾರ್ಮರ್ಸ್ ಇಂದ ಬರೀ 1250 ರೂಪಾಯಿ ಸೇರ್ ಅಮೌಂಟ್ ಅಂತ ತಗೋತೀವಿ, 1,000 ಸೇರ್ ಅಮೌಂಟ್ ಇರ್ತದೆ ಸರ್. ಅದೇ ಅಮೌಂಟ್ ಅಲ್ಲಿ ನಮ್ದು ಆಫೀಸ್ ಮೇಂಟೈನ್ ಮಾಡ್ಬೇಕು ಸರ್, ನಮ್ಮ ಆಫೀಸ್ ದಲ್ಲಿ ಇರ್ತಕ್ಕಂತ ಸಿಬ್ಬಂದಿಗಳ ಖರ್ಚ ವೆಚ್ಚ ಮೇಂಟೈನ್ ಮಾಡ್ಬೇಕು ಸರ್. ಹಿಂಗಾಗಿ ನಾವು ಜಾಸ್ತಿ ಇದಾಗಿ ಮಾಡ್ಲಾಕಾಗಲ್ಲ. ನಮಗೆ ಇಲಾಖೆಯವರು ಈ ರೀತಿ ಹೇಳಿದ್ರೆ ಏನೋ ಅಲ್ಪ ಸ್ವಲ್ಪ ನಮ್ಮ ಸಂಸ್ಥೆಯಲ್ಲಿನೂ ಕೂಡ ಒಂದು ಇದು ಮಾಡ್ಕೊಂಡ್ರೆ ನಾವು ಮಾಡಬಹುದು. ಈಗ ಜಾಸ್ತಿ ನಾವು ಖರ್ಚು ಮಾಡಿದ್ರೆ ನಮ್ಮ ಸಂಸ್ಥೆಗಳೆಲ್ಲ ಲಾಸ್ನೇ ಆಗ್ತದೆ ಸರ್. ಅದರ ಸಲುವಾಗಿ ನಾವ್ ಏನ್ ಮಾಡ್ತೀವಿ, ಇಲಾಖೆಯವ್ರ ಹಿಂಗ್ ಹೇಳಿದ್ರಪ್ಪ ಅಂದ್ರೆ ಬಸ್ಸಿನ ವ್ಯವಸ್ಥೆ ಅದು ಅಂತದ್ ಮಾಡಬಹುದು, ಸಣ್ಣ ಪುಟ್ಟ ಮಾಡಬಹುದು ಸರ್. ನಿಮ್ಮ ಮಿತಿಯಲ್ಲಿ ನಾವು ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಸರ್. ಆಮೇಲೆ ನಮ್ಗೆ ಯಾವುದೇ ರೀತಿಯಲ್ಲಿ ಇದರಲ್ಲಿಂದ ಸಹಾಯಧನ ಯಾವುದೇ ಇರಲ್ಲ ಸರ್, ಗೌರ್ಮೆಂಟ್ ಫಂಡ್ಸ್ ಆಗಿರ್ಬೋದು ಯಾವುದೇ ಆಗಿರ್ಬೋದು ಆಗಿರಲ್ಲ ಸರ್. ನಾವು ಏನ್ ಮಾಡ್ಬೇಕ್ರಿ, ಫಾರ್ಮರ್ಲಿಂದ ಇದ್ ಮಾಡ್ಕೋಬೇಕು, ಫಾರ್ಮರ್ಗೆ ಮಾಡ್ಬೇಕು ಸರ್. ಹಿಂಗಾಗೋದ ಮುಖಾಂತರ ನಾವು ಸ್ವಲ್ಪ ವಿಚಾರ ಮಾಡ್ಕೊಂಡು ಮಾಡ್ಬೇಕಾಗ್ತದೆ ಸರ್. ಏನೇ ಮಾಡ್ಬೇಕು ಅಲ್ಲ, ಕಳೆದ ಹಲವಾರು ವರ್ಷಗಳಿಂದ ಕೇಂದ್ರ ಸರ್ಕಾರ ಒಂದು ಯೋಜನೆ ತಂತು, ರೈತ ಉತ್ಪಾದಕ ಸಂಸ್ಥೆಗಳನ್ನು ನೀವು ಮಾಡಿಕೊಳ್ಳ್ರಿ, ಸರ್ಕಾರದಿಂದ ನಿಮಗೆ ಇಷ್ಟು ಸಹಾಯಧನ ಸಿಗುತ್ತೆ. ಈಗ 1,000 ಜನ ಇದ್ರೆ ಅವರು ಎಷ್ಟು 10 ಲಕ್ಷ ಅಂದ್ರೆ ಸರ್ಕಾರದಿಂದ 10 ಲಕ್ಷ ಎಫ್ಪಿಒ ಅಂತ ನಾನು ಹೇಳ್ತೇನೆ ರೈತ ಉತ್ಪಾದಕ ಸಂಘಗಳಿಗೆ. ನೀವು ಅದೇನು ಮಾಡಲಿಲ್ವಾ? ಎಫ್ಪಿಒಕ್ಕೂ ಇದೆ ಸರ್, ಎಫ್ಪಿಒಕ್ಕಾದ್ರೆ 1 ಟೈಮ್ ಈಗ ನಾವು 10 ಲಕ್ಷ ಹಾಕಿದೆ ಅಂದ್ರೆ ಕೇಂದ್ರ ಸರ್ಕಾರ 10 ಲಕ್ಷ ಕೊಟ್ಟು ಡೆವಲಪ್ಮೆಂಟ್ ಅಂದ್ರೆ ಫಸ್ಟ್ ಸ್ಟಾರ್ಟಿಂಗ್ ಏನ್ ಸ್ಟೆಪ್ ಅಪ್ ಇರ್ತಲ್ಲ ಸರ್, ಟೈಮಲ್ಲಿ ಡೆವಲಪ್ಮೆಂಟ್ ಆಗ್ಬೇಕು ಅಂತಕ್ಕಂತ ಉದ್ದೇಶದಿಂದ ಸಹಕಾರ ಮಾಡ್ಲಾಗ ರೈತರ ಸಲುವಾಗಿ ಕೇಂದ್ರ ಸರ್ಕಾರ ಇವತ್ತು ಅಮಿತ್ ಶಾ ಅವ್ರ ನೇತೃತ್ವ ನಮ್ಮ ಸೊಸೈಟಿಗಳೆಲ್ಲ ಆನ್ಲೈನ್ ಸಿಸ್ಟಮ್ ಮಾಡ್ತಾ ಇದಾರೆ ಸರ್. ಇದಿಲ್ಲಪ್ಪ ಅಂತಂದ್ರೆ ಈಗ ಇವತ್ತಿನ ಡೇಟಿಗೆ ಸಹಕಾರ ಸಂಘಗಳು ಯಾವ ಉಳಿತಿದಿಲ್ಲ ಸರ್. ಮೆಮೋರಾಂಡಮ್ ಎಲ್ಲ ಕೇಂದ್ರ ಸರ್ಕಾರ ನೇತೃತ್ವದಲ್ಲಿ ಸ್ವಲ್ಪ ಇದು ಚೇಂಜಸ್ ಮಾಡ್ಕೊಂಡ್ ಈಗ ಸೆಂಟ್ರಲ್ ಗೌರ್ಮೆಂಟ್ ತಗೊಂಡಿಸಲಿಂದ ಅಲ್ಪ ಸ್ವಲ್ಪ ಈಗ ಸುಧಾರಣೆ ಆಗ್ಲತ್ತ ಸರ್. ಈಗೆಲ್ಲ ಆನ್ಲೈನ್ ಸಿಸ್ಟಮ್ ಮಾಡಿವಿ, ಇಲ್ಲ ಅಂದ್ರೆ ಮೊದಲೆಲ್ಲ ರೈಟಿಂಗ್ ಸಿಸ್ಟಮ್ ಆಗಿತ್ತು ಸರ್, ನಡವರ್ಕ್ ಅವರು ಇವರು ಏನೇನ್ ಮಾಡ್ತಾರೆ ಅನ್ನೋದೇ ಗೊತ್ತಾಗ್ತಿದ್ದಿಲ್ಲ ಸರ್. ಇಲ್ಲಿ ಎಲ್ಲ ಫಾರ್ಮರ್ಸ್ ಈಗ ನಾನು ಈಗ ಅಧ್ಯಕ್ಷ ಆಗಿ ನಂಗೆ ಕೊಡೋರು ಕೂಡ ನಾ ಒಬ್ಬ ಫಾರ್ಮರ್ ಸರ್. ಇಲ್ಲಿ ಒಬ್ಬ ಅಧ್ಯಕ್ಷ ಆಗ್ಬೇಕಾಗಿತ್ತು ಅಂದ್ರೂ ಫಾರ್ಮರ್ ಇರ್ಬೇಕು ಸರ್, ಉಪಾಧ್ಯಕ್ಷ ಆಗ್ಲಕ್ಕೂ ಫಾರ್ಮರ್ ಬೇಕು ಸರ್, ಡೈರೆಕ್ಟರ್ಗಳನ್ನು ಕೂಡ ಫಾರ್ಮರ್ ಇರ್ತಾರೆ ಸರ್. ಇಲ್ಲಿ ಈ ಸಂಸ್ಥೆ ಒಳಗೆ ರೈತರಿಂದನೇ ನಡೀತಕ್ಕಂತ ಸಂಸ್ಥೆ ಸರ್. ರೇವಣ ಸಿದ್ದಪ್ಪ ಅವರೇ, ನಿಮಗೆ ಗೊತ್ತಿರುತ್ತೆ ಸಾಮಾನ್ಯವಾಗಿ ರೈತರಂದ್ರೆ ಎಲ್ಲಾ ಮಾಹಿತಿ ಇರುತ್ತೆ, ನಾವು ನೋಡ್ತಿರ್ತೇವೆ ರೈತರನ್ನ. ಏನಪ್ಪಾ ಅಂದ್ರೆ ಪ್ರಾರಂಭದಲ್ಲಿ ಎಲ್ಲ ಭೂಮಿ ತಯಾರು ಮಾಡ್ತಾರೆ, ಅವ್ರಿಗೆ ಬೇಕಾದಂತ ಬೆಳೆ ಏನು ಬೆಳಿಬೇಕಂತ ಯೋಚನೆ ಮಾಡಿ ಬೆಳೆನ ಹಾಕ್ತಾರೆ, ಬೆಳೆನೂ ಬರುತ್ತೆ. ನಮ್ಮ ರೈತರು ಬಹಳಷ್ಟು ಸಂದರ್ಭದಲ್ಲಿ ಕಟಾವು ಆಗಿಂದ ಒಳ್ಳೆ ಬೆಲೆ ಸಿಗೋದಿಲ್ಲ ನಮ್ಮ ರೈತರಿಗೆ, ಇನ್ನೇನು ಬೆಳೆ ಮಾರ್ಕೆಟ್ ತಗೊಂಡಬೇಕು ಅಂತ ಸಂದರ್ಭದಲ್ಲಿ ರೇಟ್ ಡೌನ್ ಆಗ್ಬಿಡ್ತು. ಅದಕ್ಕೋಸ್ಕರ ಇವಾಗ ಇಂಥದ್ದೆಲ್ಲ ನಾವು ನೋಡ್ತಿರ್ತೇವೆ. ರೈತರಿಗೆ ಏನಾಗುತ್ತೆ, ಇಲ್ಲ ಒಂದ್ ಕಡೆ ಅತಿವೃಷ್ಟಿಯಾಗಿ ನಷ್ಟ ಅನುಭವಿಸ್ತಾರೆ, ಇಲ್ಲಾಂದ್ರೆ ಒಂದ್ ಕಡೆ ಅನಾವೃಷ್ಟಿಯಾಗಿ ನಷ್ಟ ಅನುಭವಿಸ್ತಾರೆ. ಇವೆರಡೂ ಸರಿ ಇತ್ತಪ್ಪ ಅಂದ್ರೆ ಒಳ್ಳೆ ಬೆಲೆ ಸಿಗೋದಿಲ್ಲ. ಈ ಬೆಲೆಗೆ ಸಂಬಂಧಪಟ್ಟಂಗೆ ಈಗ ಸರ್ಕಾರ ಹೇಳ್ತೈತೆ ಬೆಂಬಲ ಬೆಲೆ ಕೊಟ್ಟು ತಗೋಬೇಕು, ನಾವೇ ಖರೀದಿ ಕೇಂದ್ರಗಳನ್ನು ಪ್ರಾರಂಭ ಮಾಡಿ ತಗೊಂತೀವಿ ಅಂತ ಹೇಳಿ, ನಿಮ್ ಸಂಘದಿಂದ ಆ ಕೆಲಸ ಏನಾದ್ರೂ ಆಗುತ್ತಾ ಸರ್? ನೀವು ಏನ್ ಈ ಕ್ವಶನ್ ಕೇಳಿದ್ರೆ ಇದು ಎಕ್ಸಾಕ್ಟ್ಲಿ ಕರೆಕ್ಟ್ ಅದ ಸರ್. ಈಗ ಒಂದು ಪ್ರಕೃತಿ ಉಪಯೋಗ ಆಯ್ತಂದ್ರೆ ಮಳೆಯಿಂದ ಹೆಚ್ಚಿಗೆ ಬೆಳೆ ಲಾಸ್ ಆಗ್ತದ್ರಿ, ಇಲ್ಲ ಕಡಿಮೆ ಬಿದ್ದರೆ ಲಾಸ್ ಆಗ್ತದೆ ಸರ್. ಅದಕ್ಕೋಸ್ಕರ ಪ್ರಧಾನ ಮಂತ್ರಿ ಫಸಲ್ ಭೀಮಾ ಯೋಜನೆ ಅಂತ ಹೇಳಿದೆ ಸರ್. ಫಸ್ಟ್ ಟೈಮ್ ನಮ್ಮ ಊರಲ್ಲಿ ನಾವು ಸ್ಟಾರ್ಟ್ ಮಾಡಿದ್ದು ಬರೀ ಇಬ್ಬರೇ ಸರ್, ಯಾರಿಗೂ ಇದ್ರ ಬಗ್ಗೆ ಗೊತ್ತಿರಲಿಲ್ಲ ಸರ್. ಪ್ರಧಾನ ಮಂತ್ರಿ ಫಸಲ್ ಭೀಮಾ ಯೋಜನೆ ಅಂದ್ರೆ ಏನಂತಕ್ಕಂಥದ್ದೇ ಗೊತ್ತಿದ್ದಿಲ್ರಿ. ಬರೀ ಇಬ್ಬರು ರೈತರಿಗೆ ಫಸ್ಟ್ ನಾ ಇನ್ವಾಲ್ವ್ಮೆಂಟ್ ಮಾಡ ಸರ್ ಇದ್ರೊಳಗೆ. ಮಾಡಿದ ಬೆಳಕ ಅದು ಕಂಪ್ಲೇಂಟ್ ಅದು ಕೊಟ್ಟಿದ ಬೆಳಕ ಅವರಿಗೆಲ್ಲ ಪರಿಹಾರ ಬಂದ್ ಸರ್. ನಂತರ ಫಾರ್ಮರ್ಸ್ ಪರೇಷನ್ ಆದ್ರೆ ಸರ್, ಇದು ಹ್ಯಾಂಗ್ರಿ ಅಂತ. ಅದಕ್ಕೆ ನಾವು ಅವರಿಗೆ ಇವ್ರ ಎಕ್ಸಾಂಪಲ್ ಕೊಟ್ಕೊಂಡು ಇವತ್ತಿನ ಡೇಟಿಂಗ್ ಸರ್, ನಮ್ಮ ಊರಲ್ಲಿ ಏನಿಲ್ಲ ಅಂದ್ರೆ ಒಂದು 3,000 ಜನ ಫಾರ್ಮರ್ ಇರ್ಬೋದು ಸರ್. ಅದರಲ್ಲಿ 1,500 ಜನ ಉಚಿತವಾಗಿ ನಮ್ಮ ಸಂಸ್ಥೆಯಿಂದ ಸರ್ ಪ್ರಧಾನ ಮಂತ್ರಿ ಫಸಲ್ ಭೀಮಾ ಯೋಜನೆ ಅಂತಕ್ಕಂಥದ್ದು ಫಾರ್ಮರ್ಸ್ ಏನ್ ಬರ್ತಾರಲ್ರಿ ಅವ್ರದ್ದು ನಾವು ಆನ್ಲೈನ್ ಹಾಕೋದು ಉಚಿತವಾಗಿ ಹಾಕಿಸಿದ್ ಇವತ್ತಿನ ಡೇಟಿಗೆ 1,500 ಜನ ಫಾರ್ಮರ್ಸ್ ಫಸಲ್ ಭೀಮಾ ಯೋಜನೆ ಮಾಡಿಸಿದೀವಿ ಸರ್. ಅಂದ್ರೆ ಇದು ಅತಿವೃಷ್ಟಿಯಿಂದ ಬೆಳೆ ಹಾಳಾಯ್ತು ಮಾಡ್ತಪ್ಪ. ಆಮೇಲೆ ಇದು ನಾವು ಯಾವುದೇ ರೀತಿ ಫಾರ್ಮರ್ಸ್ ಹೆಡೆಗೆಟ್ಟಿಲ್ಲ ಸರ್. ಇನ್ಸೂರೆನ್ಸ್ ಮಾಡ್ಕೊಂಡು ಮಾಡಿದ ನಂತರ ಅತಿವೃಷ್ಟಿಯಿಂದ ಮಳೆ ಹಾಳಾಯ್ತು ಮಾಡ್ತಪ್ಪ ಅಂತಂದ್ರೆ ನಾವೇ ಖುದ್ದಾಗಿ ಇಲಾಖೆಯವರಿಗೆ ಆಗಿರ್ಬೋದು ಇದು ಬೆಳೆ ವಿಮೆ ಕಂಪನಿಯವರಿಗೆ ನಾವೇ ಫೋನ್ ಮಾಡ್ತೀವಿ ಸರ್. ಅವರಿಗೆ ಊರಿಗೆಲ್ಲ ಕರೆಸ್ಕೇಶನ್ ಅದರ ಬಗ್ಗೆ ಸರ್ವೆ ಮಾಡಿಸಿ ನಮ್ಮ ಸಂಸ್ಥೆ ಮುಖಾಂತರನೇ ಮಾಡ್ತೀವಿ ಸರ್. ಇದೆಲ್ಲ ಮಾಡಿಸ್ಕೇಶನ್ ರೈತರಿಗೆ ತಕ್ಕ ಮಟ್ಟಿಗೆ ಪರಿಹಾರ ಬರೋ ರೀತಿ ಕೆಲಸ ಮಾಡ್ತಾ ಇದೀವಿ ಸರ್. ಅದು ಒಂದೇ ಸರ್. ಎರಡನೇದು ಈಗ ಬೆಳೆದ ನಂತರ ರೈತರಿಗೆ ರೇಟ್ ಸಿಗಂಗಿಲ್ಲ, ದಲ್ಲಾಳಿಗಳ ಪಾಲಾಗ್ತದೆ. ಅದಕ್ಕೋಸ್ಕರನೇ ಸರ್ ಈ ಕೇಂದ್ರ ಸರ್ಕಾರ ಬೆಂಬಲ ಬೆಲೆಯಲ್ಲಿ ಎಲ್ಲಾ ರೀತಿ ಖರೀದಿ ಕೇಂದ್ರಗಳ ಪ್ರಾರಂಭ ಮಾಡಬೇಕು ಅಂತಕ್ಕಂಥದ್ದು ಒಂದು ಘೋಷಣೆ ಮಾಡಿದೆ ಸರ್. ನಾವು ಫಸ್ಟ್ ಸ್ಟಾರ್ಟಿಂಗ್ ಟೈಮಲ್ಲಿ ಉದ್ದ ಹೆಸರು ಸೋಯಾಬೀನ್ ಖರೀದಿ ಮಾಡಿದೀವಿ ಸರ್. ಅದಾದ ನಂತರ ಈಗ ತೊಗರಿಗೆ ಸ್ಟಾರ್ಟ್ ಮಾಡಿವೆ ಸರ್. ತೊಗರಿ ನಮ್ಮ ಚಿಂಚೋಳಿ ತಾಲೂಕು ಅಂದ್ರೆ ನಮ್ದು ಇನ್ನೂ ಕೂಡ ಚಿಂಚೋಳಿ ತಾಲೂಕು ಅಂತ ನಮ್ಮ ಸೊಸೈಟಿಗಳ ತಾಲೂಕಿನಲ್ಲಿ ಅತಿ ಹೆಚ್ಚು ತೊಗರಿ ಖರೀದಿ ಸರ್. 6,000 ಕ್ವಿಂಟಲ್ ನಾನು ಲಾಸ್ಟ್ ಟೈಮ್ ಖರೀದಿ ಮಾಡಿದ್ದೀನಿ ಸರ್. ನಮ್ಮ ತಾಲೂಕಿನಲ್ಲಿ ಅತಿ ಹೆಚ್ಚು ಖರೀದಿ ಮಾಡಿದ್ದೀವಿ ಸರ್. ಈಗಲೂ ಕೂಡ ಪ್ರೊಸೆಸ್ ನಲ್ಲಿದೆ ಸರ್. ಅಂದ್ರೆ ನಾವು ರೈತರಿಗೆ ಇದ್ರ ಬಗ್ಗೆ ಅವೇರ್ನೆಸ್ ಮಾಡ್ತೀವಿ. ನೀವು ಫಸ್ಟ್ ರಿಜಿಸ್ಟ್ರೇಷನ್ ಮಾಡಿಸೋದು ಮಾಡಿಸ್ರಿ. ಒಂದ್ ವೇಳೆ ಮಾರ್ಕೆಟ್ ನಾಗ ರೇಟ್ ಜಾಸ್ತಿ ಐತಪ್ಪ ಅಂದ್ರೆ ಮಾರ್ಕೆಟ್ಗೆ ಹಾಕ್ರಿ. ಒಂದ್ ವೇಳೆ ಮಾರ್ಕೆಟ್ ನಾಗ ಕಡಿಮೆ ಇತ್ತು ಆಲ್ರೆಡಿ ಕೇಂದ್ರ ಸರ್ಕಾರ 8,000 ಫಿಕ್ಸ್ ಮಾಡಿದೆ ಸರ್. ಲಾಸ್ಟ್ ಟೈಮ್ ಕೇಂದ್ರ ಸರ್ಕಾರ 7,550 ರೂಪಾಯಿ ತೊಗರಿ ಬೆಂಬಲ ಬೆಲೆ ಕೊಟ್ಟಿದೆ ಸರ್. 450 ರಾಜ್ಯ ಸರ್ಕಾರ ಕೊಟ್ಟಿದ್ದು. ಆದ್ರೆ ಈ ಸರಿನೇ ಕೇಂದ್ರ ಸರ್ಕಾರ 8,000 ಕೊಟ್ಟಿದೆ ಸರ್. ಅದಕ್ಕೋಸ್ಕರ ನಾವು ರೈತರಿಗೆ ಇದ್ರ ಬಗ್ಗೆ ಜಾಗೃತಿ ಮೂಡಿಸ್ತಾ ಇದೀವಿ ಸರ್. ಲಾಸ್ಟ್ ಟೈಮ್ ಹೆಂಗಾಯ್ತು ಸರ್, ಸ್ಟಾರ್ಟಿಂಗ್ ಟೈಮ್ ನಲ್ಲಿ ಅಡತಿ ಒಳಗೆ 9,000 ರೂಪಾಯಿ ರೇಟ್ ಇತ್ತು ಸರ್. ರೈತರು ಯಾರು ನಮ್ಮ ಸಂಸ್ಥೆ ಕಡೆ ಬಂದು ರಿಜಿಸ್ಟ್ರೇಷನ್ ಮಾಡಿಸಲಿಲ್ಲ ಸರ್. ರಿಜಿಸ್ಟ್ರೇಷನ್ ಡೇಟ್ ಮುಗಿದ ಕೂಡಲೇ ಡೌನ್ ಮಾಡ್ಬಿಟ್ರಿ ಸರ್, 6,500 ರೂಪಾಯಿ ತೆಗೆದು ತಂದ್ಬಿಟ್ರಿ. ರೈತರದ ಹೆಂಗೈತಪ್ಪ ಅಂತಂದ್ರೆ ಈ ಕಡೆ ರಿಜಿಸ್ಟ್ರೇಷನ್ ಆಗ್ಲಿಲ್ಲ, ಬೆಲೆನೂ ಸಿಗ್ಲಿಲ್ಲ. ಅದಕ್ಕೆ ನಾವು ಸರಿ ಪ್ರತಿಯೊಂದು ಹಳ್ಳಿಗಳಿಗೆ ಡೊಂಗರ್ ಸಾರಿದೀವಿ ಸರ್, ನೀವು ಫಸ್ಟ್ ರಿಜಿಸ್ಟ್ರೇಷನ್ ಮಾಡಿಸಿ. ಯಾಕೆ ರಿಜಿಸ್ಟ್ರೇಷನ್ ಡೇಟ್ ಮುಗಿತಪ್ಪ ಅಂತಂದ್ರೆ ನಿಮ್ಗೆ ಅಕಡೆನೂ ಇದು ಆಗಲ್ಲ, ಈ ಕಡೆ ಒಂದ್ ವೇಳೆ ನೀವು ಇಲ್ಲಿ ರಿಜಿಸ್ಟ್ರೇಷನ್ ಮಾಡಿಸಿದ್ರಿ ಹೊರಗೆ ತೊಗರಿ ರೇಟ್ ಜಾಸ್ತಿ ಇತ್ತಪ್ಪ ಅಂತಂದ್ರೆ ನೀವು ಅಲ್ಲೂ ಹಾಕ್ಬಹುದು, ನಂಬಲ್ ರಿಜಿಸ್ಟ್ರೇಷನ್ ಮಾಡಿಸಿ ಹಾಕಿಲ್ಲ ಅಂದ್ರೆ ಪ್ರಾಬ್ಲಮ್ ಏನೂ ಆಗಲ್ಲ. ಒಂದ್ ವೇಳೆ ಅಲ್ಲಿ ರೇಟ್ ಕಡಿಮೆ ಇತ್ತಂದ್ರೆ ಆಕ್ರಿ 8,000 ಕೇಂದ್ರ ಸರ್ಕಾರ ಫಿಕ್ಸ್ ಮಾಡಿ ಅದರ ರೇಟ್ ಸಿಗ್ತದೆ ನಿಮ್ಗೆ ಅಂತಕ್ಕಂಥದ್ದು ಒಂದು ರೈತರಲ್ಲಿ ನಾವು ಒಂದು ಅರಿವು ಮೂಡಿಸುವಂತ ಕೆಲಸ ಮಾಡ್ತಾ ಇದೀವಿ ಸರ್. ಈಗ ನಿಮ್ಮ ಒಂದು ಸಹಕಾರ ಸಂಘ ಏನಿದೆಲ್ಲ ರೈತರಿಗೆ ಪೂರಕವಾಗಿ ಅವರಿಗೆ ಒಂದು ಅನುಕೂಲ ಆಗಂಗೆ ಎಲ್ಲ ಕೆಲಸ ಮಾಡ್ತಾ ಇದೆ, ಏನ್ ಒಂದು ಕಿವಿ ಮಾತು ಹೇಳಲಿಕ್ಕೆ ಇಷ್ಟಪಡ್ತಾರೆ? ನಿಮ್ಮ ಒಂದು ಸಹಕಾರ ಸಂಘ ಯಾವ ರೀತಿ ಅವರು ಸದುಪಯೋಗ ಪಡಿಸ್ಕೋಬೇಕು ಅಲ್ಲಿ ಸಿಗಂತ ಸೇವೆಗಳನ್ನ ಅಂತ? ಫಸ್ಟ್ ಏನಪ್ಪ ಅಂತಂದ್ರೆ ಸರ್, ಇದು ಮೊದಲು ನಾನು ಹೇಳಿದಾಗ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಅಂದ್ರೆ ರೈತರಿಗೆ ಏನೇನ್ ಬೇಕಾಗ್ತಾವ ನಮಗೆ ರೈತರಿಗೆ ನಮಗೆ ಅವಶ್ಯಕತೆ ಅದಾರಿ, ಇದು ಬೇಕು ನಮಗ, ಈ ರೀತಿ ಮಾಡಿದ್ರೆ ಅನುಕೂಲ ಆಗ್ತಾವ ಅಂತ ನಮ್ಗೆ ರೈತರು ಹೇಳಿದ್ರಪ್ಪ ಅಂದ್ರೆ ರೈತರಿಗೆ ಬೇಕಾಗಿರ್ತಕ್ಕಂತ ಅನುಕೂಲ ನಾವು ಮಾಡ್ಕೊಡಕ್ ರೆಡಿ ಇದೀವಿ ಸರ್. ಅದಕ್ಕೆ ಫಾರ್ಮರ್ಸ್ ನು ಕೂಡ ಇವಾಗ ಈಗ ಫುಲ್ ಜನರೇಷನ್ ಚೇಂಜ್ ಆಗ್ತಾ ಇದೆ ಸರ್. ಈ ಫಾರ್ಮರ್ ಮೊದ್ಲೆಲ್ಲ ತೊಗರಿ ಬಡದು ಮಾಡಿ ಆ ರೀತಿ ಎಲ್ಲ ರಾಶಿ ಮಾಡೋದು, ಇದೀಗೆಲ್ಲ ಮಷಿನ್ಗಳು ಬಂದ ಸರ್. ಇದು ಅಂದ್ರೆ ಟೆಕ್ನಾಲಜಿನು ಕೂಡ ಚೇಂಜ್ ಆಗ್ಲತ್ತದ್ರಿ. ಈಗ ಸ್ಪ್ರೇ ಮಾಡೋದನ್ನು ಕೂಡ ಸರ್ ಈಗ ಡ್ರೋನ್ ಮುಖಾಂತರ ಸ್ಪ್ರೇ ಆಗ್ಲತ್ತರಿ. ಇದು 10 ದಿವಸನೇ ಆಗ ಕೆಲಸ ಒಂದೊಂದು ಬೀಳತ್ತ. ಅದಕ್ಕೆ ಟೆಕ್ನಾಲಜಿಗಳನ್ನ ಕೂಡ ಚೆಂದ ನಮ್ಮ ಫಾರ್ಮರ್ಸ್ ಅದ್ರ ಜೊತೆಗೆ ಅಡಾಪ್ಟ್ ಆಗ್ಬೇಕು. ಒಬ್ಬ ಟೆಕ್ನಾಲಜಿ ಇಂಜಿನಿಯರ್ ಕೂಡ ಹೊಳ್ಳಾರದಂತ ಐಡಿಯಾಗಳು ರೈತರ ಬಲ್ಲವ ಸರ್. ಅಂತ ರೈತರಿಗೆ ನಾವು ಅಂದೇವಪ್ಪ ಅಂದ್ರೆ ಏನ್ ಅನ್ಕೋತಾರೋ ಅಂತಕ್ಕಂಥದ್ದೊಂದು ಈ ರೀತಿ ಮಾಡಿದ್ರೆ ಅನುಕೂಲ ಆಗ್ತದ, ಈ ರೀತಿ ಮಾಡ್ರಿ ಅಂತ ಹೇಳಿ ರೈತರು ಕೂಡ ಹೇಳಿದ್ರೆ ಮುಂದೆ ಕೂಡ ನಾವು ಆ ರೀತಿ ಮಾಡಬಹುದು ಸರ್. ಆಮೇಲೆ ನಾವು ಇನ್ನೊಂದೇನಂದ್ರೆ ಸರ್, ನಮ್ಮ ಇದರಲ್ಲಿ ಕೃಷಿ ಪತ್ತಿನ ಸಹಕಾರ ರೈತರಿಗಾಗಿನೇ ಸರ್ ಯಶಸ್ವಿನಿ ಅಂತಕ್ಕಂಥದ್ದೊಂದು ಹೆಲ್ತ್ ಕಾರ್ಡ್ ಇದೆ ಸರ್. ಅದರಲ್ಲಿಂದ ರೈತರಿಗೆ ಒಳ್ಳೆ ಅನುಕೂಲ ಇದೆ ಸರ್. ಆಮೇಲೆ ಈ ರಸಗೊಬ್ಬರಗಳೆಲ್ಲ ನ್ಯಾನೋ ಟೆಕ್ನಾಲಜಿ ಯೂಸ್ ಮಾಡ್ತಿದ್ದಾರೆ. ಅವರು ಗೊಬ್ಬರ ಹೋದ್ರು ಕೂಡ ಸಿಂಪಡಣೆ ಮಾಡೋ ಟೈಮ್ನಾಗ ಅದ ಏನಾಯ್ತಂದ್ರೆ ಅದಕ್ಕೂ ಇಮಿಡಿಯೇಟ್ಲಿ ಹಾಸ್ಪಿಟಲೈಸೇಷನ್ ಆಗಿರ್ಬೋದು, ಏನೇ ಇನ್ಸಿಡೆಂಟ್ ಆಯ್ತು ಅವ್ರನ್ನು ಕೂಡ ಇನ್ಸೂರೆನ್ಸ್ ಇಟ್ಟಿದ್ದಾರೆ ಸರ್. ನಮ್ಮ ಸಂಸ್ಥೆಯಲ್ಲಿಂದ ತಗೊಂಡ್ರಪ್ಪ ಅಂದ್ರೆ ಅವ್ರಿಗೆ ರಿಸಿಪ್ಟ್ ಕೊಡ್ತೀವಿ ಸರ್, ಅದರದೆಲ್ಲ ಇನ್ಸೂರೆನ್ಸ್ ಕ್ಲೇಮ್ ಆಗ್ತದೆ ಸರ್ ರೈತರಿಗೆ. ಆಮೇಲೆ ಇದು ಯಶಸ್ವಿನಿ ಹೆಲ್ತ್ ಕಾರ್ಡ್ ಸರ್. ಚಲೋ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಒಳಗೆ ಕಾರ್ಡ್ ಅಪ್ಲೈ ಆಗ್ತು 5,000 ಅವರಿಗೆ ಉಚಿತವಾಗಿ ಚಿಕಿತ್ಸೆ ಸಿಗುವಂತ ಸೌಲಭ್ಯ ನಮ್ಮ ಪ್ರತ್ಯೇಕ ಸಹಕಾರ ಸಂಘದಿಂದ ಕೊಡುವಂತ ಕೆಲಸಗಳು ಆಗ್ತಾ ಇದೆ ಸರ್. ಒಟ್ಟಾರೆಯಾಗಿ ರಕ್ಕಲ್ನಲ್ಲಿ ಇರುವಂತಹ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ರೈತರ ಏಳಿಗೆಗೆ ಪೂರಕವಾಗಿ ಕೆಲಸ ಮಾಡ್ತಿದೆ ಅಂತ ಹೇಳ್ಬಹುದು. ನಿಮ್ಮ ಒಂದು ಸೇವೆ, ನಿಮ್ಮ ಒಂದು ಕೆಲಸ ಹೀಗೆ ನಡೀಲಿ, ರೈತರಿಗೆ ನಿಮ್ಮ ಒಂದು ಸಹಕಾರ ಸಂಘದಿಂದ ಅನುಕೂಲ ಆಗಲಿ, ಇನ್ನೂ ಯಶಸ್ವಿಯಾಗಿ ಬಹಳಷ್ಟು ಜನ ನಿಮ್ಮಿಂದ ಒಂದು ಸಹಾಯ ಪಡೀಲಿ ಅಂತ ನಾವು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ಮಾಹಿತಿಯನ್ನ ನಮ್ಮ ರೈತರಿಗಾಗಿ ತಿಳಿಸಿಕೊಟ್ರೆ ಅದಕ್ಕಾಗಿ ನಮ್ಮ ಆಕಾಶವಾಣಿ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು ಸರ್. ಇದುವರೆಗೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಕಾರ್ಯಚಟುವಟಿಕೆಗಳು. ಈ ವಿಷಯವಾಗಿ ಕಲಬುರಗಿ ಜಿಲ್ಲೆ ಕಾಳಗಿ ತಾಲೂಕಿನ ರಟಕಲ್ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾದ ರೇವಣಸಿದ್ದಪ್ಪ ಬಾಡ ಅವರೊಡನೆ ನಡೆಸಿದ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಬಿ ಸಿದ್ದಣ್ಣ. ಈಗ ಕೇಳಿ ಗ್ರಾಮೀಣ ಕುಟುಂಬದವರಿಗೆ ಸಲಹೆಗಳು. ಶವಕ ಶವಕ ಬಾರಪರಾಜಣ. ಅಲ್ಲ ಅಂದಂಗದು ಆಕಳಿಗೆ ಏನಾಗಿದೇನೋ ಪಟ್ಟಿ ಕಟ್ಟಿದೆ. ಹೌದಪ್ಪ, ಅದಕ್ಕೊಂದ್ ಸ್ವಲ್ಪ ಗಾಯ ಆದಂಗಾಗ್ಯದ. ನಿನ್ನೆ ದವಾಖಾನೆಗೆ ಕರ್ಕೊಂಡು ಹೋಗಿ ಬಂದಿನಿ. ಅದೇನೇನೋ ಹಾಕಿ ಪಟ್ಟಿ ಕಟ್ಟಿ ಕುಡ್ಸಾರ ನೋಡೀಗ. ಗುಳಿಗೆ ಕೊಟ್ಟರೆ ಗೋಲಿ ಕೊಟ್ಟಾರ, ಮತ್ತೊಂದಿಷ್ಟು ಔಷಧ ಕೊಟ್ಟಾರೇನು ಹಚ್ಚಬೇಕಂತ ಹೇಳಿ, ಗಾಯಕ್ ಹಚ್ಚಲಿಕ್ಕಂತ ಹೇಳಿ ತೊಳೆದು ತೊಳೆದು ಹಚ್ಚರಿ ಅಂತ ಹೇಳಾರ. ಬಿಸಿನೀರ್ ಹಾಕಿ ತೊಳೆದು ಒಂಚೂರು ಮುಂಜಾನೆ ಸಂಜೆಗೆ ಹಚ್ಚರಿ ಅಂತ ಹೇಳಾರ. ಕೊಟ್ಟ ಮಾಡ್ಲಿಕ್ಕೀವ್ ನೋಡಪ್ಪ. ಅದಕ್ಕೆ ನಿನ್ ಮಾರಿ ಸಣ್ಣದಾಗಿದೆ. ಹೌದು, ಮತ್ತ ಈಗ ಮನೆಯಾಗ ನಮ್ ಜೊತೆಗೆ ದನಗಳಿರ್ತಾವ ಅಂದ್ರೆ ನಮ್ ಮನೇದೊಂದು ಮೆಂಬರ್ ಇದ್ದಂಗಪ್ಪ. ಇದು ಆಗಿದೆ ಬರೋಬ್ಬರ ನೋಡು, ಅದಕ್ಕ ಸ್ವಲ್ಪ ಬ್ಯಾಸರ ಅನ್ಸ್ಲಿಕ್ಕತ್ತಾವ. ನೋಡು ಶೋಭಕ, ಈ ಒಂದು ವಿಚಾರ ಏನದಲ್ಲ, ನಮಗ ಎಲ್ಲರ ಬಲ್ಲಿ ಬರಬೇಕಿದೆ. ಅಂತಂದ್ರೆ ನಮ್ ಸುತ್ತಮುತ್ತಲು ಏನು ಪ್ರಾಣಿಗಳು ಇರ್ತಾವ, ನಾವು ಯಾವ್ದ್ರ ಜೊತೆ ನಾವು ಬದುಕ್ತಿವಿ ನೋಡು, ಅವಕ್ಕೇನಾರ ಆದ್ರೆ ನಮ್ಗ ಆಗ್ಯದ ಅನ್ನೋಂಗೆ ನಾವು ಖರೀನೆ ಹಂಗೆ ಅನಿಸ್ಲಿಕ್ಕದ. ನನಗೆ ಆಗ್ಯದೇನೋ ಅನ್ನೋ ಹಂಗ ಆಗ್ಲಿಕ್ಕತ್ತದ ನನಗ. ಅದ್ ತಿರ್ಗಾ ಮುರುಗಿ ಹೋಗೋದ, ಅದು ಮಲ್ಕೊಂಡದ ಇಲ್ಲ ನೋಡೋದು, ತಿಂತದ ಇಲ್ಲ ನೋಡೋದು, ಬೆನ್ ಮೇಲೆ ಕೈ ಆಡಿಸೋದು, ಮಾರಿ ಮೇಲೆ ಕೈ ಆಡಿಸೋದು, ಅದನ್ನು ಮಾರಿ ಸುಮ್ನೆ ನೋಡ್ಕೋತ ಕೊಡ್ತದ ಅದು. ಹೌದಿಲ್ಲ, ಅದ್ರ ಮುಖನೂ ಸಣ್ಣದ ಅನಿಸ್ತದ. ಅಂತಂದ್ರ ಪ್ರಾಣಿಗಳು ಸಹಿತ ಭಾವನೆಗಳ ಜೊತೆಗೆ ಬದುಕ್ತ ಖರೇನೇ ಅದ. ಹೌದ್ ಹೌದ್, ಅಂದ್ರ ನಮ್ ಜೊತೆಗೆ ಆಕಳ ಆಗ್ಲಿ, ಎಮ್ಮೆ ಆಗ್ಲಿ, ಕುರಿ ಆಗ್ಲಿ, ಆಡಾಗ್ಲಿ, ಹೌದ್ ಹೌದು, ನಾಯಿ ಬೆಕ್ಕು ಇವು ಏನವಲ್ಲ, ನಾವು ಒಂಚೂರು ಹಚ್ಕೊಂಡ್ಬಿಟ್ರೆ ಸಾಕು ನೋಡಪ್ಪ, ಮನುಷ್ಯರ್ಕಿಂತ ಬಾಳ ಚಂದ ಹಚ್ಕೋತಾವ. ಹೌದೌದೌದು, ಕಪಟ ಇರುವುದಿಲ್ಲ, ಕಪಟ ಇರಂಗಿಲ್ಲ. ನಮ್ಗೆ ಏನಾರ ಒಂದ್ ಸ್ವಲ್ಪ ತ್ರಾಸ ಆಲಿಕತ್ರು ಅವು ಬಂದ್ ಬಂದ್ ನಮ್ ಜೊತೆಗೆ ಕುಡ್ತಿರ್ತಾವ. ಅಲ್ಲ ಅದು ನಾಯಿ ನಾಯಿ ಬೇಕಾರೆ ನೋಡು, ಸತತ ಹಿಂದ ಮುಂದ ಕಾಲ್ ಓಡಾಡ್ತಿರ್ತಾವ ನೋಡು. ಹೌದಲ್ಲ, ಅಂತಂದ್ರ ಎಷ್ಟು ಒಂದು ಹೌದು ಆತ್ಮೀಯತೆ ಭಾವ ಇರ್ತದೆ. ಆದ್ರ ಶೋಭಕ್ಕ ನಿನ್ನಂಗ್ ಹಚ್ಕೊಳ್ಳೋರ ಹಚ್ಕೊಳ್ದಿರಂತೂ ಬಹಳ ಬಂದಿರವ. ಹಿಂಗೇನ್ ಆದಾಗ ಈಗ ನಾವು ಬಹಳ ಸಲ ನೋಡ್ತೀವಿ, ಕೆಲವರು ಏನೋ ಈಗ ಒಂದ್ ಎತ್ತ ಇರ್ತದ, ಎಮ್ ಇರ್ತದ, ಆಕಳ ಇರ್ತದ, ಈಗ ಒಬ್ರು ಇನ್ನೊಬ್ರು ಹೋಗ್ತಾವ. ಹೌದೌದು, ಬೆಳಿ ತಿಂದಿರ್ತಾವ ಅಂತ ನುಕ್ಸಾನ್ ಆಗಿರ್ತದ. ಕಾಣಿಸಿದ ಕೂಡಲೇ ಹೋಗ್ತಾವಪ್ಪ ತಿನ್ಲಿಕ್ಕೆ ಅಂತ ಹೇಳವ. ಹೌದಿಲ್ಲ, ಆದ್ರೆ ಅದಕ್ಕ ಒಂದು ಮನುಷ್ಯತ್ವ ಬಿಟ್ಟು ನಾವು ಹೊಡಿಬೇಕು ಅಂತ. ಏನ್ ಸಿಕ್ಕದ ತಗೊಂಡ್ ಹೊಡಿತಾರಪ್ಪ, ಹೊಡೆದ ಕಟ್ಟಿ ಹಾಕಿ ಹೊಡಿತಾರ. ಆಮೇಲೆ ಏನ್ ಕೊಂಡೋಡಿಗೆ ಅಂತಿದ್ದು ನೋಡಪ್ಪ, ಹಳೆ ಮೊದಲಿದ್ದು ಮೊದ್ಲೆಲ್ಲ ಇರ್ತಿದ್ದು ಕೊಂಡೋಡಿಗೆ ಅಂತ ಹೇಳಿ ಅದ್ರದಾಗ ಹಾಕ್ಬಿಡ್ತಿದ್ರ. ಅಲ್ಲಿ ಹಾಕಿದ್ರಂದ್ರ ಅದಕ್ ನೀರಿಲ್ಲ, ಊಟ ಇಲ್ಲ, ತಿಂದಿಲ್ಲ, ಏನು ಇರ್ತಿದಿಲ್ಲ. ಈ ಪುಣ್ಯಕ್ ಅವೆಲ್ಲ ಇಲ್ಲ, ಹೋಗ್ಬಿಟ್ಟವ. ಹೌದು, ಆದ್ರ ನಾನು ಅದನ್ನು ಅವಕ್ಕೆ ಅಂತ ತಿಳಿದ್ ನಮ್ಮ ಹೊಲ ಇನ್ನೊಬ್ರ ಹೊಲ ಅದು ಗೊತ್ತಾಗ್ತದೆ. ಏನೋ ಒಂದ್ಸಲ ಆಗಿರ್ತದೆ, ಅದು ಮಾಲಕರಿಗೆ ಹೇಳ್ಬೇಕು. ನೋಡ್ರಿ ನಿಮ್ ಆಕಳ ನಿಮ್ ಎಮ್ಮೆ ನಂಬರ್ ಬಂದ್ ತಿಂದದ, ನಮ್ ಬೆಳಿ ನುಕ್ಸಾನ್ ಆಗ್ಯದ, ನಿಮ್ದ ಏನಾರ ನುಕ್ಸಾನ್ ಬರ್ಬೇಕು ಮಾಲಕರ ಕಡೆ ಮಾಡಿಸ್ಕೊರಿ. ಆದ್ರ ಆ ಮೂಕ ಪ್ರಾಣಿ ಹೊಡೆದ್ರೆ ಏನ್ ಸಿಗ್ತದ? ಆಮೇಲೆ ಕೆಲವೊಬ್ರು ಏನ್ ಮಾಡ್ತಾರೆ, ಆಗಲೇ ಕೊಂಡೋಡಿ ಅಂದಂಗ ಕಟ್ಟಿ ಹಾಕ್ಬಿಡೋ. ಹೌದು, ಆ ಮಾಲಕ ಬಂದು ಕೇಳಿ ಬಿಟ್ಕೊಂಡು ಹೋರಿ, ಅಂದವಕ್ ಆರಿಲ್ಲ, ನೀರಿಲ್ಲ, ಏನೂ ಇಲ್ಲ. ಆ ಕಟ್ಟಿ ಹಾಕೋದಕ್ಕಿಂತ ಮೊದ್ಲೇ ಹೋಗಿ ನಿಮ್ ದನಗ ಬಂದು ಹಾಳು ಮಾಡ್ಲಿಕ್ಕತ್ತಾವ, ಸ್ವಲ್ಪ ಜೋಪಾನ್ ಮಾಡ್ಕೋರಿ ಅಂತ ಹೇಳ್ಬಿಟ್ರೆ ಅವರೇ ಬಂದು ಇದ್ ಮಾಡ್ಕೋತಾರಲ್ಲಪ್ಪ. ಆಮೇಲೆ ಇವ್ರ ಆಕಳ ಎಮ್ಮಿ ಒಮ್ಮನು ಬೇರೆ ಹೊಲಕ್ಕೆ ಹೋಗಿಲ್ಲ. ಹೌದೌದು, ಅದನ್ನು ವಿಚಾರ ಮಾಡ್ಬೇಕು, ಅದನ್ನ ವಿಚಾರ. ಅದಕ್ಕೆ ನಮ್ಮ ಒಂದು ತಪ್ಪಿಲಿಂದ ನಮ್ಮ ಸಿಟ್ಟು ಪ್ರಾಣಿಗಳ ಮೇಲೆ ಹಾಕಬಾರ್ದು. ಆಮೇಲೆ ಇನ್ನೊಂದ್ಸಲ ನೋಡಿದ್ ಶೋಭಕ್ಕ, ಏನಂತಂದ್ರೆ ಕೆಲವೊಂದ್ಸಲ ಈಗ ನೀ ಆಕಳ ಆರಾಮಿಲ್ಲ ಅದು ಕಟ್ಟಿ. ಹೌದು, ಅದು ಹಿಂಗ ಎತ್ತಿಗೆ ಏನಾರ ಆದ್ರೆ ಅದಕ್ಕೆ ನಾವು ಕೆಲಸಕ್ಕೆ ಉಪಯೋಗ ಮಾಡಬಾರ್ದು. ಆರಾಮಿಲ್ಲ ಅಂದ್ರೆ ಬಿಟ್ಬಿಡ್ಬೇಕು. ಇನ್ನೊಬ್ರು ಯಾರೋ ಬಾಜು ಇರ್ತಾರ, ನಮ್ ಬಿತ್ತದೆ ಅದ ಅರ್ಜೆಂಟ್ ಕೆಲಸ ಇಟ್ಕೋ, ಅದು ಉಪಯೋಗ ಮಾಡಬಾರ್ದು. ಇನ್ನೊಬ್ರ ಕಡೆ ನೋಡಪ್ಪ, ನನ್ನ ಎತ್ತಿ ಆರಾಮಿಲ್ಲ, ಸ್ವಲ್ಪ ನಿನ್ನ ಎತ್ತಿ ಕೊಡು, ಮುಂದ ಇನ್ನೊಂದ್ಸಲ ನಿಮ್ಮಲ್ಲಿ ಕೆಲಸ ಇದ್ದ ನನ್ನ ಕೊಡ್ತೇನೆ ಅಂತ ಅನ್ಕೋತ ಒಬ್ರಿಗೊಬ್ರು ಇದು ಮಾಡ್ಕೊಂಡು ತಿಳುವಳಿಕೆಯಿಂದ ಹೋಗ್ಬೇಕು ನೋಡಿಲ್ಲ. ಅಂದ್ರ ಆರಾಮಿಲ್ಲ ಎತ್ತಿಗೆ ನಾವು ಒಂದ್ ಅನುಕೂಲ ಮಾಡ್ಕೊಟ್ಟಂಗೆ ಆಗುತ್ತೆ, ಅದು ಜಲ್ದಿ ಏನಾಗುತ್ತೆ ಅಂತಂದ್ರೆ ಆರಾಮಾಗ್ತದೆ, ಮತ್ ಕೆಲಸಕ್ಕೆ ಬರ್ತದೆ. ಹೌದೌದು. ಆಮೇಲೆ ಇನ್ನೊಂದು ಶೋಭಕ, ಮತ್ತೇನು ಕೆಲವೊಂದ್ಸಲ ನೋಡ್ತೀವಿ ನಾವು ಈ ಬಂಡಿ

ಅದಕ್ಕೆ ಏನೋ ಆಗಿ ಬಿದ್ದು ಬಿಡ್ತ ಹೇಳಿಕೆ ಬರುದಿಲ್ಲ. ನೀ ಹೆಂಗ್ ಹೋಯ್ತಿ ಎತ್ತಲಿಕ್ಕೆ ಆಗೋದಿಲ್ಲ. ಈ ಧನ್ವಂತರಿ ವಾಹನ ಹೆಂಗ್ ಮಾಡ್ರಂದ್ರ ಅವ್ರಿಗೆ ಫೋನ್ ಮಾಡಿ ಹೇಳಿದ್ರ ಅದು ವಾಹನ ಬಂದು ತನಗೆ ಒಂದ್ ಹಿಂಗ್ ಪ್ಲೇಟ್ ಟೈಪ್ ಹೋಗ್ತಂತ ಆ ಪ್ರಾಣಿ ಕೆಳಗ ಸಾವಕಾಶ ಎತ್ಕೊಂಡು ತಾನೇ ಒಳಗ್ ಹಾಕೊಂಡ್ ಬಿಡ್ತದ. ಯಾರು ಬೇಕಾಗಿಲ್ಲ ಅದಕ್ಕೆ, ಯಾರೊಬ್ರು ಬೇಕಾಗಿಲ್ಲ, ಅವ್ ಡ್ರೈವರ್ ಎಲ್ಲ ಮಾಡ್ತಾನಂತ. ಇದು ಚಲೋ ಅದ ನೋಡಪ್ಪ. ಹೌದಲ್ಲ, ಹೌದ್ ನಮ್ ಹಳ್ಳ್ಯಾಗ ಯಾವಾಗ ಬೇಕಾವಾಗ ಬಿದ್ದು ಅಂತಂದ್ರೆ ಯಾರು ನೋಡೋರು ಇರಂಗಿಲ್ಲ, ಏನಿಲ್ಲ, ಟೈಮ್ ಸರಿಯಾಗಿ ದವಾಖಾನಿಗೆ ಕರ್ಕೊಂಡು ಹೋಗೋದಾಗಂಗಿಲ್ಲ. ದವಾಖಾನಿಗೆ ಟೈಮಿಗೆ ಒಯ್ದಿವಿ ಅಂತಂದ್ರೆ ಚಿಕಿತ್ಸೆ ಬರಬಾರ. ಹೌದು ಹೌದು, ಸರಿಯದ. ಅದಕ್ಕಂತವೆಲ್ಲ ಅದಂತ ಇಷ್ಟವರಾದ್ರು ಆ ದೊಡ್ಡ ವಾಹನ ಇರ್ತದ ಒಂದಿಷ್ಟು ಹೋಗೋಬರ ಖರ್ಚು ಇರ್ತದೆ, ಆ ಖರ್ಚನ್ನ ನಾವು ಕೊಡ್ಬೇಕು ಬಿಡು. ಯಾಕಂದ್ರೆ ನಾವು ಜೀವನೇ ಕಳ್ಕೊಳ್ಳೋದಕ್ಕಿಂತ ಮೊದ್ಲ ವಾಹನಕ್ಕೆ ರೊಕ್ಕ ಕೊಟ್ರಿ ಅಂತ ತಪ್ಪದಪ್ಪ. ಈಗ ಮೊದಲಿನಂಗ್ ಶೋಭಕ್ಕ ಕಡಿಮೆ ರೊಕ್ಕಿಲ್ಲ ಈಗ. ಹೌದು, ಒಂದೊಂದು ಹಾಕಳಂದ್ರೆ 50,000 60,000 ಲಕ್ಷ ಗಟ್ಟಲೆ ಅದಾವಪ್ಪ. 2 ಲಕ್ಷ ಮತ್ತೆ ಎಮ್ಮಿ ನೀ ತೋಡ್ಲಿಕ್ಕೆ ಹೋದ್ರೆ ದೊಡ್ಡ ದೊಡ್ಡ ಒಂದು ಬಹಳ ಕಾಸ್ಟ್ಲಿ. ಹೌದು, ಅದು ಒಂದು ಕಳ್ಕೊಂಡಿ ಅಂದ್ರೆ 1 ಲಕ್ಷ 2 ಲಕ್ಷ ರೂಪಾಯಿ ಕಳ್ಕೊಂಡಂಗೇನೆ ಅಲ್ಲಪ್ಪ. ಹೌದಲ್ಲ, ವಿಚಾರ ಮಾಡಿ. ಹೌದು, ಒಂದೊಂದು ಕುರಿಗೆ ದೊಡ್ಡ ರೇಟ್ ಆಗ್ಬಿಟ್ಟಾವ ಈಗ. ಖರೇನೇ ಇದೆ. ಹೌದಲ್ಲ, ಹೌದು ಅಂತಂದ್ಮೇಲೆ ನಾವು ಕಾಳಜಿ ತಗೋನೇಬೇಕು. ಅವಕ್ಕ ಏನಾಗ್ಯದ, ಏನ್ ಕಡಿಮೆ ಬೀಳುತ್ತದ, ಆಮೇಲೆ ನಾವೇ ಮನೆಯವರಿಗೆ ಕಾಳಜಿ ಮಾಡ್ತೀವಿ ನೋಡು. ಹೌದು, ಸ್ವಲ್ಪ ಊಟ ಮಾಡಿದ್ ಕಡಿಮೆ ಆಯ್ತು ಅಂದ್ರೆ ಯಾಕ್ರಿ ಇವತ್ತು ಊಟ ಕಡಿಮೆ ಆಗ್ಯದ. ಹೌದು ಅಂತೀರಲ್ಲ. ಹೌದು, ಮಕ್ಳಿಗೆ ಯಾಕೋ ಹಾಕಿದ್ದು ಹಾರ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ತಿಂದದ ಇಲ್ಲ ಇದು ಅಂತ ಹೇಳಿ. ಒಂದು ತಿಂದಿಲ್ಲ. ಹೌದು, ಎರಡನೇದೇನಂತಂದ್ರೆ ಹೆಂಡ್ ಹಾಕಿದಿಲ್ಲ. ಹೌದು, ಡಾಕ್ಟರ್ ನಮಗೂ ಹೋದಾಗ ಏನ್ ಕೇಳ್ತಾರ, ಹಸಿವ ಆಗ್ಲಿತ್ತರಿ, ಊಟ ಮಾಡ್ಲಿತ್ತರಿ ಅಂತ ಕೇಳ್ತಾರ. ಆಮೇಲೆ ಬೆಳಿಗ್ಗೆ ಸಾಫ್ ಆಗ್ಲಿತ್ತರಿ, ಎರಡ ಕೇಳ್ತಾರ ಮನುಷ್ಯರಿಗೆ. ಹೌದು, ಪ್ರಾಣಿಗಳಿಗೂ ಎರಡೇ ಡಾಕ್ಟರ್ ಕೇಳೋದು. ಹಾಕಿದ್ದು ತಿಳಿತದಿಲ್ರಿ ಮೇವ, ಆಮೇಲೆ ಇದು ಕರೆಕ್ಟ್ ಆಗ್ಲಿತ್ತಲ್ಲ, ಲಘುವಿ ಕರೆಕ್ಟ್ ಆಗ್ಲಿತ್ತದಲ್ಲೋ, ಆಮೇಲೆ ಹೆಂಡಿ ಕರೆಕ್ಟ್ ಹಾಕ್ಲಿತ್ತ ಅಂತ ಕೇಳ್ತಾರ. ಇವೆರಡ್ರಾಗ ಏನಾದ್ರು ಸಮಸ್ಯೆ ಇತ್ತು ಅಂತಂದ್ರೆ ಏನೋ ಅದಪ್ಪ. ಎಲ್ಲ ನಾವು ಕಾಳಜಿ ತಗೊಂಡು ಹೋದ್ರೆ ಶೋಭಕ ನಮ್ಮ ಒಕ್ಕಲ್ತನ ಚಲೋ ಆಗ್ತದ, ನಮ್ಮ ಸುತ್ತಮುತ್ತಲ ಇರುವಂತ ಪ್ರಾಣಿಗಳಿಗೆ ಏನ್ ತೊಂದರೆ ಆಗ್ಲಾರ್ದಂಗ ನಾವು ನೋಡ್ಕೊಂಡಂಗ. ನಿಮ್ ಸರಿ ಮಾತಾಡದ್ರಾಗ ಟೈಮ್ ಬಹಳ ಆಯ್ತವ. ಹೌದಾ, ಹೋಗ್ ಬರ್ತೀನ, ಇನ್ನ ಮಾರ್ಕೆಟ್ ಹೋಗ್ಬೇಕು. ಹೋಗ್ ಬರ್ತೀನಿ, ಮಾರ್ಕೆಟ್ ನನಗೇನ್ ತರದಿಲ್ಲಪ್ಪ ಈ ಸದ್ಯಕ್ಕ, ಮತ್ತೆ ಇನ್ನೊಂದ್ಸರಿ ಬಂದಾಗ ಏನಾರ ಹೇಳ್ತೀನಿ ಅಂತ ತುಂಬ ಬರಕಂತೀವಿ. ಬರ್ತೀನಿ ಅಂದ್ರೆ ಬಾರಪ್ಪ. ಹೋಗ ಬಾ. ಇದುವರೆಗೆ ಗ್ರಾಮೀಣ ಕುಟುಂಬದವರಿಗೆ ಸಲಹೆಗಳನ್ನು ಕೇಳಿದಿರಿ. ಭಾಗವಹಿಸಿದವರು ರಾಜೇಂದ್ರ ಆರ್